ಒಟ್ಟು ಜನಸಂಖ್ಯೆ 2,78,400. ಇಲ್ಲಿ 1,03,550 ಮಹಿಳಾ ಮತ್ತು 1,12,477 ಪುರುಷ ಮತದಾರರಿದ್ದಾರೆ. ಒಟ್ಟು 2,16,027 ಮತದಾರರಿದ್ದಾರೆ. 4,762 ವಿಶೇಷ ಚೇತನರಿದ್ದಾರೆ. ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸರ್ವಿಸ್ ವೋಟರ್ಸ್ ಇಲ್ಲಿದ್ದಾರೆ. ಚುನಾವಣೆಯಲ್ಲಿ ಬಿಜೆಪಿಯಿಂದ ಹಾಲಿ ಶಾಸಕ ಪ್ರಭು ಚೌಹಾಣ 4ನೇ ಬಾರಿ ಅದೃಷ್ಟ ಪರೀಕ್ಷೆಗೆ ನಿಂತಿದ್ದಾರೆ. ಕಾಂಗ್ರೆಸ್ನಿಂದ ಭೀಮಸೇನ್ ರಾವ್ ಶಿಂಧೆ ಕಣದಲ್ಲಿದ್ದಾರೆ. ಜೆಡಿಎಸ್ನಿಂದ ಜೈಸಿಂಗ್ ರಾಥೋಡ್ ಕಣದಲ್ಲಿದ್ದಾರೆ. 2013ರಲ್ಲಿ ಇಲ್ಲಿ ಶೇಕಡ 68.27% ಮತದಾನವಾಗಿತ್ತು. 2018ರಲ್ಲಿ ಶೇಕಡ 68.73% ಮತದಾನವಾಗಿತ್ತು. ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಮತಕ್ಷೇತ್ರ ದರ್ಶನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಜಂಟಿ ನಿರ್ದೇಶಕರಾದ ಟಿಬಿ ನಂಜುಂಡಸ್ವಾಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಪ್ರಸ್ತುತಿ. ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ? ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ವಿಜಯಪುರ, ಈಗ ಸಮಯ 6:56.37. ಕೇಳಿ ಕಿಸಾನ್ ವಾಣಿ. ಕಿಸಾನ್ ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಆಕಾಶವಾಣಿ ವಿಜಯಪುರ. ಕಿಸಾನವಾಣಿ ಕರಿಯತ್ತ ಕಾಳಿಂಗ ರೈತ ಬಾಂಧವರ ಕಾರ್ಯಕ್ರಮ. ಈಗ ಕೇಳಿ ತರಕಾರಿ ಮತ್ತು ನಿಂಬೆ ಬೇಸಾಯದಲ್ಲಿನ ಅನುಭವ ಕುರಿತು ಇಂಡಿಯ ಪ್ರಗತಿಪರ ರೈತರಾದ ಮಲ್ಲಪ್ಪ ಕೊನ್ನಪ್ಪ ಗೊಡ್ಲೆ ಅವರೊಂದಿಗೆ ಮಾತುಕತೆ. ಮಾತನಾಡಿಸಲಿದ್ದಾರೆ ಡಾಕ್ಟರ್ ಸೋಮಶೇಖರ್ ಹೆಸರೂಡಿ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಮ್ಮ ಜೊತೆಗೆ ಇಂಡಿಯಾ ಒಬ್ಬ ಪ್ರಗತಿಪರ ವಿಚಾರಧಾರೆಯ ರೈತರಿದ್ದಾರೆ. ಸಾಕಷ್ಟು ಹಿರಿಯರು, ಸಾಕಷ್ಟು ಅನುಭವ ಅವರಲ್ಲಿ ಇದೆ. ಅವರು ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದಾರೆ, ಅಂದ್ರೆ ಸಾಕಷ್ಟು ಪದ್ಧತಿಗಳನ್ನು ಅವರು ಅಳವಡಿಸಿಕೊಂಡಿದ್ದಾರೆ. ಕೃಷಿಯೊಳಗೆ ಕಾಯಿಪಲ್ಲೆ ಬೆಳೀತಾ ಇದ್ದಾರೆ, ಧಾನ್ಯಗಳನ್ನು ಬೆಳೀತಾ ಇದ್ದಾರೆ, ದ್ವಿದಳ ಧಾನ್ಯಗಳನ್ನು ಬೆಳೀತಾ ಇದ್ದಾರೆ, ಸಿರಿಧಾನ್ಯಗಳನ್ನು ಬೆಳೀತಾ ಇದ್ದಾರೆ, ಹೈನು ಮಾಡ್ತಾ ಇದ್ದಾರೆ, ಅದರ ಜೊತೆಗೆ ಆಳು ಸಾಕಾಣಿಕೆ ಕೂಡ ಮಾಡ್ತಾ ಇದ್ದಾರೆ. ಇನ್ನೂ ಅನೇಕ ಚಟುವಟಿಕೆಗಳನ್ನು ಅವರು ಹಮ್ಮಿಕೊಂಡಿದ್ದಾರೆ. ಕಳೆದ ಸುಮಾರು 10-12 ವರ್ಷಗಳಿಂದ ಅವರು ಈ ಕೃಷಿ ಕ್ಷೇತ್ರದೊಳಗಿದ್ದಾರೆ. ಅವರ ಅನುಭವಗಳು ನಿಮಗೂ ಕೂಡ ಉತ್ತೇಜಕ ಆಗಬಹುದು ಅಂತೇಳಿ ನಾವು ಭಾವಿಸ್ತೀವಿ. ಇಂಡಿಯಾ ಮಲ್ಲಪ್ಪ ಕುನಪ್ಪ ಗುಡ್ಲಾ ಅವರು ಈಗ ತಮ್ಮ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳೋರಿದ್ದಾರೆ. ಮಲ್ಲಪ್ಪ ಅವರೇ, ತಮಗೆ ನಮಸ್ಕಾರ ಮತ್ತು ಸ್ವಾಗತ. ನಮಸ್ಕಾರ ಸರ್. ತಮಗೂ ನಮಸ್ಕಾರ ಸರ್. ಸರ್, ನಾನು ಮಲ್ಲಪ್ಪ ಕೋನಪ್ಪ ಗುಡ್ಲ್ ಅಂತೇಳಿ. ನಾವು ಇಂಡಿಯಾ ಪ್ರಗತಿಪರ ರೈತರು. ಸರ್, ನಾನು ಸಮಗ್ರ ಕೃಷಿ ಪದ್ಧತಿಯನ್ನು ನನ್ನ ತೋಟದಲ್ಲಿ ಅಳವಡಿಸಿಕೊಂಡಿದ್ದೀನಿ. ಅದರ ಸಂಬಂಧ ನಾನು ನನ್ನ ತೋಟದಲ್ಲಿ ಎಲ್ಲಾ ತರಹದ ಕಾಯಿಪಲ್ಯ ಮತ್ತು ಇತರ ವಾಣಿಜ್ಯ ಬೆಳೆಗಳನ್ನು ನಾನು ಬೆಳೀತಾ ಇದ್ದು, ನಾವು ದಿನಾಲು ನಮ್ಮ ಊರು ಸಮೀಪ ಇರುವುದರಿಂದ ಎಲ್ಲಾ ತರಹದ ಕಾಯಿಪಲ್ಯ ಮತ್ತು ಹಣ್ಣು ಮತ್ತು ಲಿಂಬೆ ಬೆಳೆದ ಬೆಳೆಗಾರನಾಗಿದ್ದು. ಮಲ್ಲಪ್ಪರ, ನೀವು ಯಾವ್ಯಾವ ಬೆಳೆಗಳನ್ನು ಬೆಳೀತಾ ಇದ್ರಿ? ನೀವು ಚರ್ಚೆ ಮಾಡುವಾಗ ಹೇಳಿದ್ರಿ ಬಹುತೇಕ ಎಲ್ಲಾ ಕಾಯಿಪಲ್ಯಗಳನ್ನ ನಾನು ಬೆಳೀತಾ ಇದ್ದೀನಿ ಅಂತ. ಯಾವ ಬೆಳೀತಾ ಇದ್ದೀರಿ ಒಂದ್ ಸ್ವಲ್ಪ ಹೇಳ್ತೀರಿ, ಒಂದ್ ಲಿಸ್ಟ್ ಏನದ ಅಂತ ಹೇಳಿ ನಿಮ್ದು? ಸರ್, ನಾನು ತರಕಾರಿಯಲ್ಲಿ ಕಾಯಿಪಲ್ಯ ಒಳಗಂತಂದ್ರ ಕೋತಂಬರಿ, ಮೆಂತಿ ಪಲ್ಲೆ, ಸೊಬ್ಬಸ್ಗಿ, ಪುಂಡಿ ಪಲ್ಲೆ ಮತ್ತು ಹುಣಚಿ ಪಲ್ಲೆ, ಈ ಎಲ್ಲಾ ತರದ ಬೆಳೆಗಳನ್ನ ನಾನು ಬೆಳೀತಾ ಇದ್ದೀನಿ. ಕಾಯಿ ಇದ್ರೊಳಗ ಅಂತಂತಂದ್ರ ಬದನೆಕಾಯಿ, ಬೆಂಡೆಕಾಯಿ, ಚವಳಿಕಾಯಿ ಮತ್ತು ಹೀರಿಕಾಯಿ, ಸೌಂತೆಕಾಯಿ ಮತ್ತು ಮೆಣಸಿನಕಾಯಿಗಳನ್ನ ನಾನು ದಿನಾಲು ಬೆಳೆದು ಮಾರ್ಕೆಟ್ಗಳಲ್ಲಿ ಮಾರಾಟ ಮಾಡ್ತಾ ಇದ್ದೀನಿ ಸರ್. ಇದು ಅಲ್ಲದೆ ನಾನು ನನ್ನ ಹತ್ರ 1.5 ಎಕರೆ ನಿಂಬೆ ಬೆಳೆ ಬೆಳೀತಾ ಇದ್ದು, ದಿನಾಲು ವಾರದಲ್ಲಿ ನಮ್ಮ ಹತ್ರ 4 ದಿವಸ ಮಾರ್ಕೆಟ್ ಇರ್ತದೆ ಸರ್. ವಾರ 2 ಚೀಲ ತಂದು ನಾವು ಮಾರ್ಕೆಟ್ಗೆ ಮಾರೋದ್ರಿಂದ ನಾ ಅದರಿಂದ ಲಿಂಬೆ ಗಿಡದಿಂದನೂ ಲಾಭ ತಗೋತೀನಿ ಸರ್. ಅದು ಅಲ್ಲದೆ ಮತ್ತೆ ನಾನು ಯಾವುದೇ ತರಹದ ಬಾಳ ಅಂತಂದ್ರು ಈಗಿನ ಕಾಲದೊಳಗ ನಾ ರಾಸಾಯನಿಕ ಬಹಳ ಬೆಳೆಸೋದಿಲ್ರಿ ಸರ್. ಅವಶ್ಯ ಇದ್ದರೆ ಅಷ್ಟೇ ಬೆಳೆಸ್ತೀನಿ. ಉಳುಕಿ ಟೈಮ್ನಾಗ ನಾನು ಎರೆಹುಳ ಗೊಬ್ಬರ ಮತ್ತು ನಾನು ತಿಪ್ಪೆ ಗೊಬ್ಬರನೇ ಇಡ್ತಾರೆ ಬೆಳೆಗಳಿಗೆ. ನಾನು ಬೆಳೆದು ಮತ್ತು ತರಕಾರಿ ಮತ್ತು ಲಿಂಬೆ ಗಿಡಕ್ಕೂ ನಾನು ತರಕಾರಿ ಎರೆಹುಳ ಗೊಬ್ಬರ ಮತ್ತು ತಿಪ್ಪೆ ಗೊಬ್ಬರನೇ ಬಳಕೆ ಮಾಡ್ತೀನಿ. ಅಂದ್ರೆ ಸಾವಯವ ಪದ್ಧತಿಯನ್ನು ಅಳವಡಿಸಿಕೊಂಡಿರಿ ಮತ್ತು ಬಹುತೇಕ ಎಲ್ಲಾ ಬೆಳೆಗಳನ್ನು ನೀವು ಬೆಳೀತಾ ಇದ್ದೀರಿ, ಎಷ್ಟು ವರ್ಷದಿಂದ ಇದನ್ನು ಮಾಡಕತ್ತೀರಿ? ಸರ್, ನಾನು ಇದು ಮಾಡಕತ್ತಿದ್ದು, ನಾನು ಮೊದಲೇ ಬಿಎಡ್ MA BEd ಸರ್ ನಂದು. ಅದು ನಾನು ನೌಕರಿಗೆ ಜಾಬಿ ಟ್ರೈ ಮಾಡಿದೆ, ಆದ್ರೆ ಅದು ನನಗೆ ಇದು ಆಗ್ಲಿಲ್ಲ. ಆಗ್ಲಾರ ಇದು ಮಾಡಿದ್ರೆ ಏನಾಯ್ತರಿ ಸರ್, ನಾನು ನಮ್ಮ ಹತ್ರ ನಮ್ಮ ತಾಯಿಯವರು ಮೊದಲಿನ ಹಿಡಿದು ಇದು ಕಾಯಿಪಲ್ಯ ಮತ್ತು ಮಾರ್ಕೆಟಿಂಗ್ ಮಾಡ್ತಾ ಇದ್ರು ಸರ್. ಅಲ್ಲಿಂದ ಮುಂದೆ ನಾನು ನಮ್ಮ ತಾಯಿಯವರಿಗೆ ನಮ್ಮ ತಾಯಿಯವರು ನನಗೆ ಎಲ್ಲಾ ಪ್ರೋತ್ಸಾಹ ಕೊಟ್ಟು ನೀ ಹಿಂಗ ಇದು ಮಾಡು ಮತ್ತು ಇದು ನೀವು ನೌಕರಿನೂ ಇಲ್ಲ ಅಂತಂದ್ರೆ ಹಿಂಗಾದ್ರೆ ಇದು ಆತದ, ನಿಂದೇ ಆದಂತ ಒಂದು ಇದು ಮಾಡ್ಕೋಬೇಕು ಅಂದ್ರೂಪ್ಲೆ ಅಂತಂದ್ರೆ ಆಯ್ತಮ್ಮ ನಾನು ನಿನ್ನ ಇದು ಮಾಡಿಕೊಂಡು ನಿನಗೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಕೆಂದ್ರೆ ನಮ್ಮ ತಾಯಿಯವರಿಗೆ ನಾವು ಹೇಳಿದೆ ಆಯ್ತಂತ ಹೇಳ್ಕೆಂದ್ರೆ ಅವರು ಎಲ್ಲಾ ತರದ ನಾನು ಮೊದಲಿಗೆ ಬೆಳೀತಕ್ಕಂಥದ್ದು ಎಲ್ಲಾ ಜವಾರಿ ಬೀಜನ ನಾನು ತೊಗೊಂಡು ಬಂದಿದ್ದೇನೆ ಸರ್. ಜವಾರಿ ಬೀಜ ತೊಗೊಂಡು ಬಂದು ನಮ್ಮ ತಾಯಿಯವ್ರಿಗೆ ಹೇಳ್ತಿದ್ದೆ ನಾನು. ಈಗ ಯಾವಾಗಲೂ ಸರ್ ಈಗೇನಾಗೈತ್ರಿ, ಜನರ ಮೇಲೆ ಆರೋಗ್ಯದ ಸಮಸ್ಯೆ ಬಹಳ ಆಗೈತ್ರಿ ಈ ತರಕಾರಿ ತಿನ್ನೋದ್ರಿಂದ. ನಾನು ಅದಕ್ಕಲ್ಲಿ ನಾನು ಏನ್ ಹೇಳಿದೆ ನೋಡು, ಥೋಡೇನೆ ನಮ್ಮ ಮನೆ ಪೂರ್ತಕ ನಾವು ಬೆಳ್ಕೊಂಡು ಮುಂದೆ ಬೇಕಾದ್ರೆ ನಾವು ಮಾರ್ಕೆಟಿಂಗ್ ಮಾಡೋನು, ಆದ್ರೆ ಒಳ್ಳೆ ತಿಪ್ಪೆ ಗೊಬ್ಬರ ಮತ್ತು ಎರೆಹುಳ ಗೊಬ್ಬರ ಹಾಕಿ ಬೆಳೆಯೋಣ ಅಂತ ನಮ್ಮ ತಾಯಿಯವ್ರಿಗೆ ಹೇಳಿದಾಗ ಅವರು ತುಂಬಾ ಸಂತೋಷ ಪಟ್ಟರು. ಅಂದ್ರೆ ವಿಷಮುಕ್ತ ಆಹಾರ ಸಮಾಜಕ್ಕೆ ಕೊಡೋಣ ಅನ್ನುವ ಒಂದು ಉದ್ದೇಶದಿಂದ ನಾವು ಇದು ಮಾಡಿದೇವ್ರಿ. ಅದು ಅಲ್ಲದೆ ನಾವೇನ್ ಮಾಡ್ತೀವಿ ಸರ್, ನಮ್ಮ KVK ವತಿಯಿಂದ ಎರೆಹುಳ ಗೊಬ್ಬರದ ಒಂದು 25 ದಿವಸ ಟ್ರೈನಿಂಗ್ ತಗೊಂಡ್ರಿ. ಟ್ರೈನಿಂಗ್ ತಗೊಂಡು ನಾನು ಎರೆಹುಳ ಫಿಟ್ನು ಮಾಡಿದ್ದೀನಿ ಮತ್ತು ನಾನು ಎಲ್ಲ ಬೆಳೆಗಳಿಗೆ ಜೀವಾಮೃತ ಮತ್ತು ಗೋಕೃಪಾಮೃತನು ಬಳಕೆ ಮಾಡ್ತೀನಿ ಸರ್. ಆದರೂ ರಾಸಾಯನಿಕ ಒಂದು ಸ್ವಲ್ಪ ಕಮ್ಮಿ ಯೂಸ್ ಮಾಡ್ಕೊಂಡ್ರೆ ನಾನು ಬೆಳೆಯನ್ನು ಬೆಳೀತಾ ಇದ್ದೀನಿ ಸರ್. ಅದು ಅಷ್ಟು ರಾಸಾಯನಿಕ ಒಂದು ಸ್ವಲ್ಪ ಆದರೂ ಯಾಕೆ ಇಟ್ಕೊಂಡಿದ್ರಿ ನೀವು, ಅದನ್ನು ಯಾಕೆ ಬಿಡಂಗಿಲ್ಲ ನೀವೀಗ? ಸರ್, ಒಂದೊಂದು ಕೆಲವೊಂದು ಬೆಳೆಗಳಿಗ್ರಿ ಸರ್ ಅದು ರಾಸಾಯನಿಕ ಇದು ಆಗಲ್ರಿ. ಈಗ ಬದನೆ ಗಿಡಕ್ರಿ ಸರ್, ಬದನೆ ಗಿಡಕ್ಕೆ ಯಾವುದೇ ತರದ್ ನಾವು ಸಾವಯವ ಮಾಡಿದ್ರು ಅದಕ್ಕೆ ಇದು ಆಗುದಿಲ್ರಿ ಸರ್. ಅದಕ್ಕೆ ಯಾವಾಗಲೂ ಚಂಡಿ ರೋಗ ಅನ್ರಿ ಸರ್, ಹುಳುಕ ಅದಕ್ಕೆ ಒಂದ್ ಸ್ವಲ್ಪ ಹುಳ ಬರ್ತದ್ರಿ ಸರ್. ಅದು ಯಾವುದೇ ಇದಕ್ಕೆ ನಮ್ದು ಸಾವಯವಕ್ಕೆ ಕಂಟ್ರೋಲ್ ಆಗಿಲ್ರಿ ಸರ್. ಆದ್ರೂ ಅದಕ್ಕೆ ನಾವು ಹೆಚ್ಚಿನ ಪ್ರಮಾಣದ ಬಳಕೆ ಮಾಡೋದಿಲ್ರಿ ಸರ್. ಸ್ವಲ್ಪ ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡೋ ಸಂಬಂಧ ಮಾತ್ರ ಇದು ಮಾಡ್ತಾರೆ ಸರ್. ಉಳಿಕಿದ್ದು ನಾನು ಕಾಯಿಪಲ್ಯಕ್ಕೆ ಯಾವುದೇ ತರದ ರಾಸಾಯನಿಕ ಯೂಸ್ ಮಾಡೋದಿಲ್ರಿ ಸರ್. ಗೋಕೃಪಾಮೃತ ಮತ್ತು ಜೀವಾಮೃತ ಮತ್ತು ಎರೆಹುಳ ಗೊಬ್ಬರದಿಂದಾನೇ ನಾನು ಇದು ಮಾಡ್ತೀನಿ. ಎರೆಹುಳ ಜೀವಾಮೃತ ಸಿಂಪಡಣೆನೂ ಮಾಡ್ತೀನಿ ಸರ್. ಗೋಕೃಪಾಮೃತ ಸಿಂಪಡಣೆನೂ ಮಾಡ್ತೀನಿ ರೀ. ಸಿಂಪಡಣೆ ಮಾಡಿ ಇದು ಮಾಡ್ತೀವಿ ಸರ್. ಮತ್ತು ಬೇವಿನ ಕಷಾಯ ರೀ ಸರ್, ಬೇವಿನ ಕಷಾಯ ಇದು ಮಾಡ್ಕೊಂಡ್ರೆ ಸಿಂಪಡಣೆ ಮಾಡ್ತೀವಿ. ಎರೆ ಜಲ ಸಹಿತ ನಾವು ಸಿಂಪಡಣೆ ಮಾಡ್ಕೊಂಡ್ರೆ ಬೆಳೆಗಳಿಗೆ ಸಿಂಪಡಣೆ ಮಾಡ್ಕೊಂಡ್ರೆ ಉತ್ಕೃಷ್ಟವಾದಂತ ಬೆಳೆನೇ ನನ್ನ ಹತ್ರ ತೆಗೆದಿನಿ ಸರ್. ತೆಗೆದು ಡೈಲಿ ನಾವು ಮಾರ್ಕೆಟಿಂಗ್ ಸಮೀಪ ಇರೋದ್ರಿಂದ ನಾವು ಮಾರ್ಕೆಟಿಂಗ್ ನಮ್ಮ ತಾಯಿಯವರಿಗೆ ನಾವು ಬೆಳಗ್ಗೆ ಒಯ್ದು ಕೊಟ್ಟು ಅವರು ಒಂದ್ ಬೆಳಗ್ಗೆ 7 ಗಂಟೆಗೆ ಹೋದ್ರೆ 10 ಗಂಟೆಗೆ ನಾವು ಮಾರ್ಕೆಟಿಂಗ್ ಮಾಡ್ಕೊಂಡು ನಮ್ಮ ದಿನಾಲು ನಮ್ಮ ಮನೆಗೆ ಹತ್ತಕ್ಕಂತ ಸಾಮಾನು ಮತ್ತು ಸಲಕರಣೆಗಳನ್ನು ತೊಗೊಳಕ್ಕೆ ನಮ್ಗೆ ಅನುಕೂಲ ಆಗಿದೆ ಸರ್. ಎಷ್ಟು ದೂರ ಆಗ್ತದೆ ನಿಮಗೆ ಮಾರ್ಕೆಟ್? 2 ಕಿಲೋಮೀಟರ್ ಐತ್ರಿ ಸರ್. ನಮ್ಮ ತೋಟದಿಂದ ಮಾರ್ಕೆಟ್ 2 ಕಿಲೋಮೀಟರ್ ಐತ್ರಿ ಸರ್. ಬೆಳಗ್ಗೆ ನಮ್ಮ ತಾಯಿಯವರಿಗೆ ನಾನೇ ಪ್ಯಾಕ್ ಮಾಡ್ಕೊಂಡ್ರೆ ಒಯ್ದವ್ರಿಗೆ ಮಾರ್ಕೆಟಿಂಗ್ ಬಿಟ್ಟು ಬಂದಂದ್ರೆ ಅವ್ರು ತಾವೇ ಮಾರ್ಕೊಂಡ್ರೆ ಮನೆಗೆ ಬರ್ತಾರೆ ಸರ್. ಆಟೋ ಅದಾವ್ರಿ ಸರ್, ಆಟೋದಾಗ ಬಂದ್ಬಿಡ್ತಾರ್ರಿ. ಅವರು ಮೊಸರು ಮತ್ತು ಬೆಣ್ಣೆ ಎರಡು ಮಾರ್ಕೆಟಿಂಗ್ ಈ ಕಾಯಿಪಲ್ಯ ಜೋಡಿನ ಒಯ್ದು ಅವ್ರು ಮಾರ್ಕೊಂಡು ನಮ್ಗೆ ಇದು ಮಾಡ್ತಾರೆ ಸರ್. ಈಗ ದಿವಸ ದಿವಸ ನೀವು ಕಾಯಿಪಲ್ಯ ಕಟಾವು ಮಾಡಬೇಕು, ಕಾಯಿ ಕೀಳಬೇಕು, ಇದನ್ನೆಲ್ಲ ಮಾಡೋದಕ್ಕೆ ಜನ ಇದ್ದಾರೆ? ಎಲ್ಲಾರು ಯಾರು ಹೊರಗಿನವ್ರು ಇಲ್ಲ ಸರ್, ಎಲ್ಲ ನಮ್ಮ ಮನೆ ನಮ್ಮ ತಾಯಿ ರೀ, ನಮ್ಮ ಮನೆಯವ್ರು ಅದಾರ ರೀ, ನಮ್ಮ ತಂದೆಯವ್ರು ಅದಾರ, ನಮ್ಮ ಅಣ್ಣವ್ರು, ನಮ್ದು ಏನಾದರೂ ಅವಿಭಕ್ತ ಕುಟುಂಬ ಅದಾರ ಸರ್. ಅವಿಭಕ್ತ ಕುಟುಂಬ ಇರೋದ್ರಿಂದ ನಾವು ಎಲ್ಲರೂ ಸಾಯಂಕಾಲ ನಮ್ಮ ತಾಯಿಯವರು, ನಾವು ಸಾಯಂಕಾಲ ನಾವು ಎಲ್ಲ ಕಾಯಿಪಲ್ಯ ಇದು ಮಾಡ್ತೀವಿ, ಕಾಯಿಪಲ್ಯ ಕಿತ್ತಿ ಎಲ್ಲ ಸೂಡು ಕಟ್ಟಿ ತೊಯ್ಸಿಟ್ಟು ಬೆಳಗ್ಗೆ ಅವು ಇಟ್ಟು ಇದು ಮಾಡ್ತಾರೆ ಸರ್. ಬೆಳಗ್ಗೆ ಎದ್ದು ನಾನು ಬೆಂಡೆಕಾಯಿ, ಸೌಂತಿಕಾಯಿ, ಹೀರಿಕಾಯಿ ಏನಿದ್ದು, ನಾವೊಬ್ರು ಮತ್ತು ನಮ್ಮ ಅತ್ತಿಗೆಯವರು ಅದಾರ ರೀ, ನಮ್ಮ ಅತ್ತಿಗೆಯವರು ನಾವು ಸೌಂತಿಕಾಯಿ ಮತ್ತು ಬೆಂಡೆಕಾಯಿ, ಬದನೆಕಾಯಿ ನಾವು ಮುಂಜಾನೆ ಹರಿದು ನಮ್ಮ ತಾಯಿಯವರಿಗೆ ಇದು ಮಾಡಿಕೊಡ್ತೀವಿ. ಅಟೋಟ್ ಥರ ನಮ್ಮ ತಾಯಿಯವರು ಇದು ಮಾಡ್ತಾರೆ ಸರ್, ಮೊಸರು ಮತ್ತು ಬೆಣ್ಣೆ ಅವರು ಮಾಡ್ತಿರ್ತಾರೆ. ಎಲ್ಲ ಇಟ್ಟೆಲ್ಲ ಆಗ್ಬೇಕಾದ್ರೆ ಒಂದು ಏಳುವರೆ ಆಗತ್ತಾರೆ ಸರ್. ಏಳುವರೆಗೆ ನಮ್ಮಲ್ಲಿ ಮಾರ್ಕೆಟ್ ಚಾಲೋ ಆಗ್ತದ್ರಿ. ಏಳುವರೆಯಿಂದ ಹೋಗಿ ನಮ್ಮ ತಾಯಿಯವರು ಮಾರ್ಕೊಂಡು ಎರಡು ತಾಸನಾಗ ರಿಟರ್ನ್ ಬಂದ್ಬಿಡ್ತಾರೆ ಸರ್. ಈಗ ನಿಮ್ಮ ತಾಯಿಯವರು ಈ ಕೆಲಸವನ್ನು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ? ಅವ್ರ ವಯಸ್ಸು ಏನದ ಈಗ? ಅವ್ರ ವಯಸ್ಸು 65 ಅದಾರೆ ಸರ್. ಸುಮಾರು ವರ್ಷಗಳಿಂದ ಅವರು ಮೊದಲಿನ ಹಿಡಿದು ನಮ್ಮ ಕೃಷಿ ಕುಟುಂಬ ರೀ ಸರ್. ನಮ್ದು ನಮ್ಮ ಹತ್ರ ಏನೇ ಯಾರು ನೌಕರಿ ಎದುರಿಸ್ತಾರಲ್ಲ, ಯಾರು ಇಲ್ಲ ಸರ್. ನಮ್ಮ ತಾಯಿಯವರು ನಮ್ಮ ತಂದೆಯವರು ಯಾವಾಗಲೂ ದುಡ್ಕೋತೆ ಬಂದಿದ್ದವ್ರಿ ಸರ್. ಇದು ಅಲ್ಲೇನು ಬೇರೆ ಎಲ್ಲಾ ಕಡೆಯೂ ಬೇರೆ ಹೊಲವನ್ನು ಮಾಡ್ತೀವ್ರಿ ಸರ್. ನಮ್ಗೆ ಇಷ್ಟೇ ನೀಗುಲ್ ಅಂತ ಹೇಳ್ಕೆಂದ್ರೆ ನಂದು ಎತ್ತ ಇರೋದ್ರಿಂದ ನಮ್ಮ ಅಕ್ಕಪಕ್ಕದ ಹೊಲನು ನಾವು ಮಾಡ್ಕೆಂದ್ರೆ ನಾ ಲಾಭವನ್ನು ಮಾಡ್ಕೊಂಡೇನ್ರಿ ಸರ್. ಈ ತೊಗರಿ ಬೆಳಿತೇವ್ರಿ ಸರ್, ಅವ್ರ ಹೊಲದೊಳಗೆ ತೊಗರಿ ಹಾಕಿದೇವ್ರಿ, ಜೋಳ ಹಾಕಿದೇವ್ರಿ ಸರ್, ಕಡ್ಲಿ ಹಾಕಿದೀವಿ, ಸಜ್ಜಿ ಬೆಳಿತೇವ್ರಿ, ಮೆಕ್ಕೆಜೋಳ, ಸೂರ್ಯಕಾಂತಿ, ಹೆಸರು, ಉದ್ದು, ಎಲ್ಲಾ ತರದ ಸಮಗ್ರ ಕೃಷಿನೇ ನಮ್ಮ ತೋಟದಾಗ ನೋಡಕ್ ಸಿಗ್ತದ್ರಿ ಸರ್. ಅಂದ್ರೆ ಈ ಬೆಳಿ ಬೆಳೆದಿಲ್ಲ ಅನ್ನುವಂಥದ್ದು ಏನ್ ಇಲ್ಲೇ ಇಲ್ಲ ಸರ್. ನೆವಣಿ ಬೆಳೆದ್ವಿ, ಸಿರಿಧಾನ್ಯಗಳು ಬೆಳಿತಾವ್ರಿ ಸರ್. ನೆವಣಿ ಬೆಳೆದಿದ್ದಾರೆ ಸರ್. ನಾವು ನೆವಣಿ ಕ್ಷೇತ್ರೋತ್ಸವನು ನಮ್ಮ ಹತ್ರ ಮಾಡಿದ್ರಿ. ನಾವು ಎಲ್ಲ ನೆವಣಿನೂ ನಾವು ಮಾಡಿ ಪ್ರೊಸೆಸ್ ಮಾಡ್ಕೆಂದ್ರೆ ನಾನು ನಮಗೆ ಬೇಕಾದಂತ ರೈತರು ಅಥವಾ ಯಾರೇ ನಮ್ಗೆ ಕೇಳದಂತವ್ರಿಗೆ ನಾನು ಅವ್ರ ಮನೆಗೆ ಹೋಗಿ ತಲುಪಿಸೋದು ವ್ಯವಸ್ಥೆನೂ ಮಾಡೀನಿ ಸರ್. ಅವ್ರು ಕೇಳೋದು ನಮ್ಗೆ 5 ಕಿಲೋ ಬೇಕು, 10 ಕಿಲೋ ಬೇಕಂತಂದ್ರೆ ನಾವು ಅವರಿಗೆ ಅದು ಪ್ರೊಸೆಸ್ ಮಾಡಕ್ ಆಗಲ್ರಿ ಸರ್. ಅವರಿಗೆ ನಾವೇ ಇಲ್ಲಿ ಒಂದು ಗಿರಣಿ ಒಳಗೆ ಒಡೆದು ಅದೆಲ್ಲ ತೂರಿ ಸ್ವಚ್ಛ ಮಾಡಿ ಅವ್ರಿಗೆ ಪ್ಯಾಕೆಟ್ ಮಾಡ್ಕೆಂದ್ರೆ ಒಯ್ದು ಕೊಡ್ತೇನೆ ಸರ್. ಪ್ಯಾಕೆಟ್ ಮಾಡಿ ಅವರು ನಮ್ಗೆ ಯಾವಾಗಲೂ ಏನರೇ ಕೇಳಿದ್ರು ಒಂದ್ ತೊಡೆ ಜನಕ್ಕೂ ನಾನು ನನ್ನ ಕಾಯಿಪಲ್ಯ ಸಹಿತ ಒಂದ್ ತೊಡೆ ಊರೊಳಗ ಗಣ್ಯ ವ್ಯಕ್ತಿಗಳಾದಾರೆ ಸರ್. ಅವರು ವಿಷಮುಕ್ತ ಆಹಾರ ಕೇಳ ಸಂಬಂಧ ನನಗೆ ಫೋನ್ ಹಚ್ಚಿರ್ತಾರೆ. ನಮ್ಗೆ ಇಂಥದ್ ಬೇಕಂತಂದ್ರೆ ಅವರಿಗೆ ಡೈಲಿ ಒಂದ 5-6 ಜನ ಅದಾರೆ ಸರ್. ಅವ್ರಿಗೆ ನಾನು ಬ್ಯಾಗ್ನ ಪ್ಯಾಕ್ ಮಾಡ್ಕೆಂದ್ರೆ ಅವರಿಗೆ ನಾವು ಡೈಲಿ ಒಂದು 100 ರೂಪಾಯಿದು, ಒಬ್ಬೊಬ್ಬರಿಗೆ 5 ಮಂದಿಗೆ ಅಂದ್ರೆ 500 ರೂಪಾಯಿದು ನಾ ಡೈಲಿ ಅವ್ರಿಗೆ ಪ್ಯಾಕ್ ಮಾಡಿ ಅವ್ರ ಮನೆಗೆ ಹೋಗಿ ತಲುಪಿಸುವಂತ ವ್ಯವಸ್ಥೆನೂ ಮಾಡೀನಿ ಸರ್. ಅಲ್ಲ ಮಾಡಿರೋ ಅಥವಾ ಇನ್ನ ಯಾವತ್ತು ಮಾಡ್ತಾ ಇರ್ತೀರಿ? ಮಾಡ್ತಾ ಇರ್ತೇವೆ ಸರ್. ಅವ್ರು ಇನ್ನೂ ಆದ್ರೂ ಹೆಚ್ಚಿನವ್ರು ನಮ್ಮ ಈಗ ಅಂದ್ರೆ ಏನಾಗಿದ್ರಿ ಸರ್, ಎಲ್ಲರಿಗೆ ವಿಷಮುಕ್ತ ಆಹಾರ ಬೇಕಂತ ಹೇಳ್ಕೊಂಡ್ರೆ ಅವ್ರ ಏನ್ ಮಾಡತ್ತಾರೆ ಸರ್, ಚಲೋದೇ ಊಟ ಮಾಡಬೇಕು. ಈಗ ಶುಗರ್ ಬಿ ಪಿ ಹೆಚ್ಚಾಗಿ ಮಂದಿ ಇದು ಆಗ್ಲಾಗತ್ತದ್ರಿ ಸರ್. ಅದ್ರ ಸಂಬಂಧ ಅವ್ರ ಏನಂತಾರೆ, ನಮ್ಗೆ ಚಲೋ ಆಹಾರ ತಂದು ಕೊಡ್ರಿ ಅಂದ್ರೆ ಒಬ್ಬ ರೈತನ ಮೇಲೆ ವಿಶ್ವಾಸ ಇತ್ತಂದ್ರೆ ನಮ್ಮ ಹತ್ರನು ಒಂದ್ ತೊಡೆ ಜನ ಒಳ್ಳೆಯವರು ಬಂದು ನಮ್ಮ ಊರಾನವರು ಬಂದು ಇದು ಮಾಡ್ಕೊಂಡು ಹೋಗಿ ವಿಸಿಟ್ ಮಾಡ್ಯಾರಿ ಸರ್. ನನ್ನ ಪ್ಲಾಟ್ ವಿಸಿಟ್ ಮಾಡಿ ಎಲ್ಲ ನೋಡ್ಕೊಂಡು ಹೋದ್ಮೇಲೆ ನನಗೆ ಅವರು ಆರ್ಡರ್ ಕೊಟ್ಟಾರೆ, ಹಿಂಗೆ ನಮ್ಗೆ ಬೇಕಾದಪ್ಪ ತಂದು ಕೊಡ್ತೀರಿ ಏನಂತಂದ್ರೆ ಆಯ್ತ್ರಿ ಸರ್, ನಿಮ್ ಮುಂಜಾನೆ ತಂದು ಕೊಡ್ತೀವಿ, ನೀವು ಯಾವಾಗ ಹೇಳ್ತೀರಿ ಹೇಳ್ರಿ, ನೀವು ಇದು ಮಾಡ್ತೀರಿ ಅಂತ ಅವ್ರೊಂದು ಕ್ಯಾರಿ ಬ್ಯಾಗ್ನಾಗ ಹಾಕೊಂಡು ಅವ್ರಿಗೆ ಎಷ್ಟು ಹೇಳ್ತಾರ, ಒಂದು 1 ಕಿಲೋ ಬದ್ನಿಕಾಯಿ, 1 ಕಿಲೋ ಬೆಂಡೆಕಾಯಿ, 1 ಕಿಲೋ ಚೌಳಿಕಾಯಿ, 1 ಕಿಲೋ ಸೌಂತಿಕಾಯಿ, 1 ಕಿಲೋ ಹೀರಿಕಾಯಿ, ಇವಿಟ್ಟೆಲ್ಲ ಕೊಟ್ಟು 2 ಸೂಡ ಮೆಂತಿ ಪಲ್ಲೆ, 1 ಸೂಡ ಕೊತ್ತಂಬರಿ, 1 ಸೂಡ ಪಾಲಕ್, ಇವೆಲ್ಲ ಅವ್ರಿಗೆ ಪ್ಯಾಕ್ ಮಾಡಿ ಇಟ್ಟೆಲ್ಲ ಇಟ್ಟು ಆತೈತ್ರಿ ಸರ್ ಅಂತ ಹೇಳ್ಕೆಂದ್ರೆ ಇದು ಕೊಟ್ಟು ಬರ್ತೀನಿ ಸರ್. ಈ ಮಾರ್ಕೆಟ್ನಾಗ ನಡೋದಕ್ಕಿಂತ 5 ರೂಪಾಯಿ ಹೆಚ್ಚಿಗೆ ತಗೋತೀವ್ರಿ ಸರ್ ಅವ್ರ ಕಡೆಯಿಂದ. ನಾವೇನದಕ್ಕೆ ಯಾವುದೇ ತರದ ರಾಸಾಯನಿಕ ಬಳಸಲಾರದಿಂದ ಅವ್ರಿಗೆ ಗೊತ್ತು ಅದಾರಿ ಸರ್. ರಾಸಾಯನಿಕ ಮನೆಗೆ ವಿಸಿಟ್ ಮಾಡಿ ಹೋಗ್ಯಾರ ಅವರು, ವಿಸಿಟ್ ಮಾಡಿ ನೋಡ್ಕೊಂಡು ಹೋದ್ಮೇಲೆ ಅವ್ರಿಗೆ ವಿಶ್ವಾಸ ಬಂದ್ಮೇಲೆ ನಮ್ಗೆ ಕರ್ದಾರಿ ಸರ್. ಈಗ ಏನು ಇಂಥ ಒಂದು ವಿಷಮುಕ್ತ ಆಹಾರ ನೀವು ಕೊಟ್ರಿ ಕೆಲವರಿಗೆ, ಅದರ ನಂತರ ಅವರಿಂದಾಗಿ ಬೇರೆಯವರು ಕೂಡ ಪ್ರಭಾವಿತರಾಗಿ ನಮಗೂ ಕೊಡ್ರಿ, ಈಗ ಬೇಕು ನಮಗೆ ಇಂಥ ಒಂದು ಕಾಯಿಪಲ್ಯ ಇಂಥದ್ದು ಬೇಕು ಅಂತ ಹೇಳಿ ಅಂತಂದಾಗ ನಿಮ್ಮ ಒಂದು ಸಂಪರ್ಕ ಹೆಚ್ಚಾಗಿರ್ಬೇಕಲ್ಲ, ನಿಮ್ಮ ಒಂದು ಕೆಲಸ ಹೆಚ್ಚಾಗಿರ್ಬೇಕಲ್ಲ? ಹೆಚ್ಚಾಗಿದ್ರಿ ಸರ್. ಈಗ ಅದೇ ಸರ್, ಅವರು ಹಿಂಗೊಂದು ಅವ್ರು ಕೇಳದ್ರೂಪ್ಲೆ ಅವರು ಈಗ ನಾವು 4-5 ಜನ ಕೊಟ್ಟೆವಂದ್ರೆ ಎಲ್ಲಿ ತರಿಸ್ತಪ್ಪ ಅಂತ ಕೇಳ್ತಾರೆ ಸರ್. ಅವ್ರಿಗೆ ಕೇಳದ್ಮೇಲೆ ಅವ್ರು ಹೇಳಿದ್ರಿ ಸರ್, ಹಿಂತಿಂತವ್ರ ಹೊಲದೊಳಗೆ ನಾವು ತೊಗೊಂಡ್ಬರ್ತೀನಿ ಅಂತಂದ್ರೆ ಆಯ್ತ್ರಿ ನಮಗೂ ಇಷ್ಟು ಹೇಳ್ರಿ, ನಾವು ಇಟ್ಟು ತೊಗೊಂಡ್ಬರ್ತೀವ್ರಿ, ನಮಗೂ ಇಟ್ಟು ತಂದು ಕೊಡ್ತಾರೆ ಅಂತ ಕೇಳ್ರಿ ಅಂತ ಹೇಳಿದ್ರಿ ಸರ್. ಅವ್ರಿಗೆ ನಾನು ಯಾಕಂದ್ರೆ ನನ್ನ ಬಳಿ ಹಿಂದಿನ ನೋಡ್ಕೋಬೇಕ್ರಿ ಸರ್, ನಾವು ಹೊಲದೊಳಗಿಂದು ನನಗಂದ್ರೆ ಅವ್ರಿಗೆ ಕೊಡಟ್ಟ ಆಗತ್ತೋ ಇಲ್ಲೋ ಅಂತ ಹೇಳ್ರಿ. ಅವ್ರಿಗೆ ನಾವು ಒಂದು 15-20 ದಿವಸ ಟೈಮ್ ಕೊಡ್ತೀನಿ ಸರ್. ಆಯ್ತ್ರಿ ನಿಮ್ಗೆ ಈಗ 8ನೇ ತಾರೀಕಿನಿಂದ ಕೊಡಕ್ ನಾವು ಚಾಲನೆ ಕೊಡ್ತೀನಿ ರೀ ಅಂತ ಹೇಳ್ದಾಕ್ರೆ ಆಯ್ತ್ರಿ ಅವಾಗಿನಿಂದ ಕೂಡ್ರಿ ಅಂತ ಹೇಳ್ತಾರೆ ಸರ್. ಅವಾಗ ಕೊಟ್ಟಾಕ್ರೆ ಆ್ಯಂಡ್ ಅವ್ರ ಜೋಡಿ ಒಂದು ಈಗ ಒಂದು 10 ಮಂದಿಗಂತೂ ನನ್ನ ಕಡೆಯಿಂದ ಹೋಯ್ತಾರೆ ಸರ್. 10 ಮಂದಿಗೆ ನಾನು ಡೈಲಿ ಕೊಡ್ತೀನಿ ರೀ. ಅವ್ರ ಕಡೆಯಿಂದ ಕೊಟ್ಟು ಅವರು ಇದು ಮಾಡ್ತಾರೆ, ಇಲ್ಲ ನೋಡಪ್ಪ ನಿನಗೆ ಇನ್ನ ಬೇಕಾದ್ರೆ ಹೇಳು ನಂಬಲ್ಲಿ ಭಾಳ ಜನ ಅದಾರ ಅಂತ ಹೇಳಿ. ಯಾಕಂದ್ರೆ ನಮಗೂ ಒಂದು ಸ್ವಲ್ಪ ನೀರಿನ ಸಮಸ್ಯೆ ಬರ್ತದ್ರಿ ಸರ್. ನೀರಿನ ಸಮಸ್ಯೆ ಇದ್ರ ಸಮಸ್ಯೆ ಬರ್ತಂದ್ರೆ ಒಂದ್ ಸ್ವಲ್ಪ ನಾವು ಯಾಕಂದ್ರೆ ರೈತ ಇವರಿಗೆ ನಾವು ಇದಕ್ಕೆ ಮಾತು ಕೊಟ್ಟೆವಂದ್ರೆ ಇದು ಮಾಡಕ್ ಬರಲ್ರಿ. ಅವ್ರು ನಮ್ ಸಂಬಂಧ ಕೂತಾನ ಮತ್ತಿಂದ ಒಂದ್ ಅವ್ರಿಗೆ ಏನಿಸ್ತದ್ರಿ ಸರ್, ನಾಳೆ ಇಲ್ಲ ನಮ್ಮ ಮನೆ ಕೊಟ್ಟಿದೀವಿ ಈ ಕೊಡಲ್ಲ ಅಂತಂದ್ರೆ ಏನ್ ಮತ್ತೊಂದ್ ಕಡೆ ಹೆಚ್ಚಿಗೆ ಅಂತ ಇದಕ್ಕೆ ಹೋತಾನ ವಿಶ್ವಾಸ ಬರಂಗಿಲ್ಲ ಅಂತ ಹೇಳ್ಕಿಂದ್ರೆ ನಾ ಅವ್ರಿಗೆ ಅಡ್ವಾನ್ಸ್ ಹೇಳ್ಬಿಡ್ತೀರಿ. ಈಗ ಸಿರಿಧಾನ್ಯಗಳನ್ನು ನೀವು ಬೆಳೀತಾ ಇದ್ದೀರಿ, ಎಷ್ಟು ಪ್ರಮಾಣ ಬೆಳೀತಾ ಇದ್ದೀರಿ, ಮತ್ತೆ ಈಗೇನು ಹೇಳಿದ್ರೆ ನೀವು ಸಂಸ್ಕರಣೆ ಮಾಡಿ ಅವರಿಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿ, ಅದು ಎಷ್ಟೆಷ್ಟು ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಹೇಳ್ಬೋದಾ ಸರ್? ನಾವು ಯಾವಾಗಲೂ ಬಹಳ ಬೆಳೆದಿಲ್ರಿ ಸರ್. ನಮ್ಮ ಮನಿ ಪೂರ್ತಿಯಾಗಂತ ನಾನು ಬೆಳ್ಕೊಂಡಿದ್ದು ಮೊದಲ್ರಿ ಸರ್. ಆಮೇಲೆ ನಂದು ನೋಡಿದ ಮೇಲೆ ಏನಾಯ್ತು ರೀ ಸರ್, ನಾನು ಬೆಳೆದ ಮೇಲೆ ಕೆಲವೊಂದು ಜನ ನಮ್ಮ ಹತ್ರ ನೋಡಿದ್ರಿ, ಏನ್ ನಮಗೂ ಇಷ್ಟು ಕೊಡ್ತಿದ್ರಿ ಅನ್ನಂತ, ನಾನು ಈ ವರ್ಷ ಕೊಡಲ್ಲ ಅಂತ ಹೇಳಿದ್ರೆ ಅವ್ರಿಗೆ, ನಾ ಈ ವರ್ಷ ಕೊಡಂಗಿಲ್ಲ, ನಾನು ಈ ಸರ ಬೆಳ್ಕೊಂಡಿದ್ದು ನನ್ನ ಮನಿ ಪೂರ್ತಿಯಾಗಿ ಬೆಳ್ಕೊಂಡಿನಿ, ಇದ್ರಾಗ ಬೇಕಾದ್ರೆ ಒಂದು ಸ್ವಲ್ಪ ಕೊಡ್ತೀನಿ ನಿಮ್ಗೆ, ಮುಂದಿನ ಸಲ ನಾನು ಹೆಚ್ಚಿಗೆ ಹಾಕ್ತೀನಿ ಅಂತ ಹೇಳ್ಕಿನಿ ಸರ್. ನಾ ಮೊದಲು ಹಾಕಿದ್ದು ಎರಡೇ ಗುಂಟ ರೀ ಸರ್, ಎರಡೇ ಗುಂಟ ನೆವಣಿ ಹಾಕಿದ್ದೆ ರೀ, ಅದೇ ಎರಡು ಗುಂಟ ಎರಡು ಗುಂಟದಾಗ ಎರಡು ಕಟ್ ಆಯ್ತು ರೀ, ಅಂದ್ರೆ ಒಂದು ನೂರಿಂದ 120 ಕೆಜಿ ಆಯ್ತು ರೀ ಸರ್. ಅದು ನಾನು ಪ್ರೊಸೆಸಿಂಗ್ ಮಾಡಿ ಇದು ಮಾಡಿದ್ರೆ ಒಂದು 80 ಕೆಜಿ ಆಯ್ತು ರೀ ಸರ್. 80 ಕೆಜಿ ಆದಕ್ರೆ ನಾನು ಅಷ್ಟು ನಮ್ಮ ಮನೆಯಾಗ ಬಳಕೆ ಮಾಡ್ಕೊಂಡೇವ್ರಿ ಸರ್. ಬಳಕೆ ಮಾಡ್ಕೊಂಡ ಮೇಲೆ ಒಂದೊಂದು ಹಬ್ಬ ಬರ್ತಾವ್ರಿ ಸರ್. ಅದು ಆ ಹಬ್ಬದಾಗ ಒಯ್ದು ನಮ್ಮ ತಾಯಿಯವರು ಮತ್ತೆ ಒಂದು 20-30 ಕಿಲೋ 40 ಕಿಲೋ ಒಯ್ದು ಅಲ್ಲೇ ಇಟ್ಕೊಂಡು ಮಾರಿದ್ರಿ. ಅದರಿಂದ ಲಾಭ ಬಂತು. ಮುಂದಿನ ಸರ ಏನ್ ಮಾಡಿದ್ರಿ ಸರ್, ನಾನು ಒಂದು ಮಳೆ ವರ್ಷ ಒಂದು ಎಕರೆ ಹಾಕದೇನ್ರಿ ಸರ್. ಒಂದು ಎಕರೆ ಹಾಕದಕ್ರೆ 15 ಕಟ್ ಆಯ್ತು ರೀ ಸರ್. 15 ಕಟ್ ಆಯ್ತು ರೀ ಸರ್. 15 ಕಟ್ ಆದ್ರೂ ಅದಕ್ಕೆ ಒಂದು ಅದ್ರಾಗ ಒಂದು 10 ಚೀಲ ಪ್ರೊಸೆಸ್ ಮಾಡಿ ನಮ್ಗೆ ಇಲ್ಲಿ ಊರಾಗ ಒಂದು ನಮ್ಮ ಊರೊಳಗೆ ಒಬ್ಬರು ಗಣ್ಯ ವ್ಯಕ್ತಿಗಳು ಅದಾರೆ ಸರ್. ಆ ಗಣ್ಯ ವ್ಯಕ್ತಿಗಳು ನಮಗೊಂದು 5-5 ಕೆಜಿ ಪ್ಯಾಕೆಟ್ ಮಾಡಿಕೊಡ್ತೀನಪ್ಪ ಅಂತ ಕೇಳಿದ್ರಿ. ಪ್ಯಾಕೆಟ್ ಹ್ಞೂನ್ರಿ ಅಂತಂದೆ. ಅವ್ರಿಗೆ ಪ್ಯಾಕೆಟ್ ಮಾಡಿ ಅವ್ರ ಮನೆಗೆ ಹೋಗಿ ತಲುಪಿಸುವಂತ ವ್ಯವಸ್ಥೆ ಮಾಡಿನ್ರಿ ಸರ್. ಈಗ ಮೊನ್ನೆ ಒಂದು ಎರಡು ಒಂದು ಇನ್ನೊಂದು 7-8 ಕಟ್ಟ ಉಳಿದಿದ್ರಿ ಸರ್. ಆ 7-8 ಕಟ್ಟದೊಳಗೆ ಒಂದು 4 ಕಟ್ಟ ಒಬ್ರು ಈ ಇದ್ರೊಳಗೆ ಅದು ಶೋಕಿ ಇದಕ್ಕೆ ಸಾಕ್ತಾರ ಗುಬ್ಬಿ ಅದ್ರಿ ಸರ್ ಮನೆಯೊಳಗ್ರಿ, ಅವಕ್ಕೆ ಬೇಕಾದಂತವ ಮತ್ತು ಈ ಹೋಟೆಲ್ದೊಳಗೆ ಅದು ಅವು ಕಂಜ ಅಂತ ಕೋಳಿ ಸಾಗಿರ್ತಾರೆ ಸರ್. ಆ ಕೋಳಿಗಂತ ಬೇಡಕ್ಕಿಂದ್ರೆ ಅವ್ರಿಗೆ ಬೇಡಿಕೆ ಅದಕ್ಕೂ ಬಹಳ ಬೇಡಿಕೆ ಅದ್ರಿ ಸರ್. ಅವ್ರು ಕೇಳಿದಕ್ರೆ ಅವರಿಗೆ ಮೊನ್ನೆ ಒಂದು 8 ಚೀಲ ಕೊಟ್ಟೇನ್ರಿ ಸರ್. 8 ಚೀಲ ಕೊಟ್ಟೇನ್ರಿ ಸರ್. ಅದು ಅದು ಅದರಿಂದ ನಾನು 3,000 ರೂಪಾಯಿ ಕಿಂಟೋಲ್ದಾಗ ಮೂರುವರೆ ಸಾವಿರ ರೂಪಾಯಿ ಕಿಂಟೋಲ್ದಾಗ ಕೊಟ್ಟೇನ್ರಿ ಸರ್. ಅವ್ರಿಗೆ ಕೊಟ್ಟು ಇದು ಮಾಡೇನ್ರಿ ಸರ್. ಈಗಂತೂ ನಮ್ಮ ಹತ್ರ ನೆವಣಿ ಅಟ್ಟೆ ಒಂದು 2 ಕಟ್ಟ ಅದಾವ್ರಿ, ಅವೇ ಪ್ರೊಸೆಸಿಂಗ್ ಮಾಡಿ ನಾವು ಮನೆಗೆ ಊಟ ಮಾಡ್ಲಾಕತ್ತೀನಿ ಸರ್. ಇನ್ನೂ ಆದ್ರೂ ಹೆಚ್ಚಿಗೆ ಬೆಳೆದು FPO ಮುಖಾಂತರ ಮಾರಾಟ ಮಾಡೋಣಂತ ನಮಗೂ ಒಬ್ರು ಹೇಳಿದ್ರಿ ಸರ್. ಹ್ಞೂ ಅಂದಿವ್ರಿ. ಅವರು ಅದನ್ನ ಅದು ಇನ್ನೂ ಅಲ್ಲಿಗೆ ಉಳಿದ್ರಿ ಸರ್. ಮುಂದಿನ ಸರ ಹಿಡಿದು ಮತ್ತೆ ಬೆಳಿತೇವ್ರಿ ಸರ್. ಅಂದ್ರೆ ಈ ನವಣಿ ಹೆಚ್ಚು ಬೆಳಿಬೇಕು ಅನ್ನುವಂತ ವಿಚಾರ ಇಟ್ಕೊಂಡಿರಿ? ನೆವಣಿ ನೆವಣಿದಿಂದ ರೀ ಸರ್ ಶುಗರ್ BP ಅಂತೇಳಿಕಂದ್ರೆ ಬಹಳ ಜನ ಇದು ಅಂತಾರ್ರಿ. ಅದಕ್ಕೆ ಅದು ಮದ್ದು ಅಂತ ಹೇಳಿದ್ರಿ. ಮದ್ದನ್ನ ನಮ್ಮ ಅದಕ್ಕೆ ರೀ ಅವರು ಶುಗರ್ BP ಇದ್ದವ್ರೆ ನನ್ನ ಹತ್ರ ಒಯ್ದಿದ್ರಿ ಸರ್ ಬಹಳ ಜನ. ಮತ್ತೆ ಮೊಳಕಾಲು ನೋವು ಮತ್ತೆ ಕೈ ಜಾಯಿಂಟ್ ಪೇನ್ ಇದ್ದವ್ರಿಗೆ ಅದು ಬಹಳ ಪೌಷ್ಟಿಕಾಂಶ ರೀ ಸರ್. ಅದಕ್ಕಾಗಿ ನಾನು ಅಂತೂ ಯಾರಿಗೆ ಮಾರ್ಕೆಟಿಂಗ್ ಮಾಡಲಿಲ್ಲ ಅಂದ್ರು ನಾನು ವರ್ಷ ಅದೊಂದು ನಾನು ಪ್ರತಿಜ್ಞೆ ಮಾಡ್ದಂಗೆ ಆಗೈತ್ರಿ ಸರ್. ವರ್ಷಿಗೆ ಒಂದು ಎಕರೆ ಅಥವಾ ಒಂದು ಬೆಳೆದಿಲ್ಲ ಅಂದ್ರೆ ಒಂದು ಬಿಗಿಯಾರೆ ನಾನು ಬೆಳಿಬೇಕು ಅನ್ನೋದು ನನಗೆ ಇದು ಆಗೈತಿ ಸರ್. ಬೆಳ್ಕೊಂಡು ನಾರೇ ನಮ್ಮ ಮನೆ ಮತ್ತು ನನ್ನ ಕುಟುಂಬರೇ ಇದು ಇರಲಿ ಆರೋಗ್ಯವಾಗಿರಲಿ ಅಂತೇಳಿ ನಾನು ವಿಚಾರ ಮಾಡೀನಿ. ನಾನು ಕುಟುಂಬ ಸಹಿತ ಬಿಟ್ಟು ನಮ್ಮ ಮತ್ತೊಬ್ಬರಿಗೂ ನಾನು ಕೇಳದವ್ರಿಗಂತೂ ಯಾರಿಗೂ ಇಲ್ಲ ಅಂತಿಲ್ರಿ ಸರ್. ನನ್ನ ಹತ್ರ ನೀವು ರೊಕ್ಕ ಕೊಡ್ರಿ ಬಿಡ್ರಿ ಬೇಕಾದಂಗೆ ನನ್ನ ಹತ್ರ ಒಯ್ದ ಅಂತ ಹೇಳಿನ್ರಿ ಸರ್. ನಾವ್ರಿ ಅಷ್ಟೋ ಜನಕ್ಕೂ ನಾವು ಕೊಟ್ಟಿನ್ರಿ ಸರ್. ಒಯ್ದಾರ್ರಿ ಊಟ ಮಾಡಿಕಂದ್ರೆ ಎಲ್ಲಾರು ಹೇಳಿದ್ರು ಮೊದಲು ನಾನು ಕೊಡ್ಬೇಕಾದ್ರು ಅಂತ ಹೇಳಿ ಕೆಲವೊಂದು ಜನಕ್ರಿ ಸರ್ ಒಂದೊಂದು ಕೆಜಿ ನಾನು ಇದು ಕೊಟ್ಟೇನ್ರಿ ಫ್ರೀ ಕೊಟ್ಟೇನ್ರಿ. ಫ್ರೀ ಕೊಟ್ಟು ಪ್ರೊಸೆಸಿಂಗ್ ಮಾಡಿ ಫ್ರೀ ಕೊಟ್ಟ ಮೇಲೆ ಅವ್ರು ಅದು ಇದು ಆದ್ಮೇಲೆ ನನಗೆ 5-5 ಕಿಲೋ ಕೊಡು ಅಂತೇಳಿ ಆರ್ಡರ್ ಮಾಡಿದ್ದಾರೆ ಸರ್. ಆದ್ರೆ ಅದು ಕಂಟಿನ್ಯೂ ಅದಾರಿ ಸರ್. ನಾನು ಕಂಟಿನ್ಯೂನು ಬೆಳಿತೀನಿ ಸರ್. ಅದಕ್ಕೆ ನೀರು ಬಹಳ ಹತ್ತುದಿಲ್ರಿ ಸರ್. ಒಂದು ಸಲ ಅದಕ್ಕೆ ಏನಾದ್ರು ಯಾವುದೇ ತರದ ರಾಸಾಯನಿಕ ಹತ್ತುದಿಲ್ರಿ ಸರ್. ಏನು ಸುಮ್ಮ ಹೋಗಿ ಬಿತ್ತಿ ನಾವು ಎರೆಹುಳು ಗೊಬ್ಬರದಾಗ ಬಿತ್ತಿದ್ದಾರೆ ಸರ್. ಮತ್ತೆ ಈ ನೆವಣಿ ಬಿತ್ತಬೇಕಾದ್ರೂ ನಾವು ಚೆಲ್ತೀವಿ ಇದು ಮಾಡ್ತೀವಿ ಅಂದ್ರೆ ಆಗಲ್ರಿ ಸರ್. ಒಂಥರ ಉಸುಕ್ ತಗೋಬೇಕ್ರಿ. ಉಸುಕ್ನಾಗ ಬಿತ್ತಿ ಅದ್ರ ಜೋಡಿ ಎರೆಹುಳು ಗೊಬ್ಬರ ಬಿತ್ತಿದ ಮೇಲೆ ಒಳ್ಳೆ ಇಳುವರಿ ಬರ್ತದ್ರಿ ಸರ್. ಇಳುವರಿ ಬರ್ತದ್ರಿ ಸರ್. ಇದು ಆಗಿದೆ ನನಗೂ ಅದರದಿಂದ ನಮ್ಮ ಆತ್ಮ ಯೋಜನೆ ಅಡಿಯಿಂದ ಅದಕ್ಕೆ ಸಹಾಯಧನನು ಅದಾರಿ ಸರ್. ಆತ್ಮ ಯೋಜನೆ ಮತ್ತು ನಮ್ಮ ಕೃಷಿ ಇಲಾಖೆಯಿಂದ ಅದಕ್ಕೆ ಇದನ್ನು ಇತ್ತರಿ ಸರ್. ಸಹಾಯಧನ ಕೊಟ್ಟಾರಿ ಸರ್. ಅದಕ್ಕೆ ಮುಂದೆ ನಮ್ಮ KVK ದವರು ನಮ್ಮಲ್ಲಿ ಬಂದು ಇದು ಮಾಡ್ಕೊಂಡು ಹೋಗ್ಯಾರಿ ಸರ್. ವೀಕ್ಷಣೆ ಮಾಡ್ಕೊಂಡು ಬಂದಿದ್ದರಿ. ಮೇಡಮ್ ಅವರು ಬಂದಿದ್ದರಿ. ನಮ್ಮ ಸರ್ ಬಂದಿದ್ದ ಬಳಿ ಇವರು ನಮ್ಮ ನೆಗಳೂರು ಸರ್ ಬಂದಿದ್ದರಿ ಸರ್. ಎಲ್ಲ ಇದು ಅದಾರಿ ಸರ್. ನೆವಣಿ ಅಂತೂ ಒಳ್ಳೆ ಆರೋಗ್ಯಕ್ಕೂ ಒಳ್ಳೆ ಹಾರ ರೀ ಸರ್. ಹೆಂಗ ಜನರು ಅಂದ್ರೆ ಗ್ರಾಹಕರು ನವಣಿಯನ್ನ ಸ್ವೀಕಾರ ಮಾಡ್ಯಾರ ಅಂತೀರಿ? ಯಾಕಂತಂದ್ರೆ ಕೆಲವರು ಹೇಳೋದನ್ನ ನಾವು ಕೇಳ್ತಾ ಇದ್ದೀವಿ ರೆಗ್ಯುಲರ್ ಆಗಿ ಉಪಯೋಗ ಮಾಡೋದ್ರಿಂದ ಒಂದ್ ಸ್ವಲ್ಪ ಬಿರುಸಾಗ್ತದ ನವಣಿ ಅನ್ನುವಂಥದ್ದು. ನಿಮ್ಮ ಅನುಭವ ಏನದ? ಇಲ್ಲ ಸರ್, ನವಣಿ ಒಟ್ಟ ಬಿರುಸಾಗುದಿಲ್ಲ ಸರ್. ನವಣಿ ಹೆಂಗದರಿ ಸರ್ ಅಂತಂದ್ರ ಅದನ್ನ ಹಾಲು ಮತ್ತು ಬೆಲ್ಲ ಈ ಎರಡೂ ಮಿಕ್ಸ್ ಮಾಡಿ ಅದು ಹೊಡೆದ್ರೆ ಒಂದು ಅದೇನಂದ ಅಮೃತಕ್ಕೆ ಸಮಾನ ರೀ ಸರ್. ಅದು ಅಷ್ಟೊಂದು ಆನಂದ ರೀ ಸರ್. ಯಾರು ಉಂಡಾರೋ ಬಿಟ್ಟಾರೋ ನಮಗೆ ಗೊತ್ತಿಲ್ಲ ಸರ್. ನಾನಂತೂ ಉಂಡಿದ್ದು ನಾನು ಹೇಳ್ತೀನಿ ಸರ್. ನೆವಣಿ ಉಂಡ್ರಿ ಅಂತಂದ್ರೆ ನಾವು ಬೆಳಗ್ಗೆ ನಾನು ನೆವಣಿ ನಮ್ಮ ಹತ್ರ ನಮ್ಮ ಮನ್ಯಾಗ ಹೇಳ್ಬಿಟ್ಟಿನ್ರಿ, ನಾವು ರೇಷಿಂಗ್ ಅಕ್ಕಿ ಭಾಳ ಬಳಸೋದಿಲ್ರಿ ಸರ್. ಬಂದಿದ್ರೆ ಭಾಳ ಆದ್ರೆ ಇಡ್ಲಿ ಉಪ್ಪು ರವಾ ಇಟ್ಟು ಮಾಡ್ತಾರೆ ಸರ್. ಉಳ್ಕಿದ್ ನಾವು ಏನು ಮಾಡೋದಿಲ್ಲ ಸರ್. ಬೆಳಗ್ಗೆ ಹೇಳ ನಮ್ಮ ಅತ್ತಿಗೆಯವರು ನಮ್ಮ ತಾಯಿಯವ್ರಿ, ನೆವಣಿ ಒಂದು KG ಹಾಕೋದಿಲ್ಲ ಸರ್. ಒಂದು 1/2 KG ಹಾಕಿಬಿಟ್ಟವ್ರಿ ಇಡೀ ಮನೆ ಅನ್ನ ಮಂದಿಯೆಲ್ಲ ನಾವು ಅದೇ ಊಟ ಮಾಡ್ತೀವಿ ಸರ್. ಎಮ್ಮೆ ಹಾಲು ನೆವಣಿ ಮತ್ತು ಬೆಲ್ಲ ಉಣೋದ್ರಿಂದ ಸರ್ ನಮ್ಗೆ ಜಾಯಿಂಟ್ ಪೇನ್ ನಮಗೂ ಇದ್ದು ನಮ್ಮ ಅಣ್ಣವ್ರಿಗೆ ಇತ್ತರಿ ಸರ್. ಇಷ್ಟು ದಿವಸ ಅವ್ರ ಇಕ್ಕ ಮಗ ಅಂತ ಹೇಳಕತ್ತಾರಿ ಸರ್. ಅದು ಮಿನಿಮಮ್ ಒಂದು 2 ತಿಂಗಳು ಬೇಕ್ರಿ ಸರ್. 2 ತಿಂಗಳದಾಗ ಕಡಿಮೆ ಆತ ಸರ್. ಇಲ್ಲೊಬ್ರು ನಮ್ಮ ಲೋಣಿಯವರು ಒಬ್ರು ಅದಾರಿ ಸರ್, ಒಬ್ರು ಶೆಟ್ಟಿ ಅಂತೇಳಿ ಅದಾರಿ ಸರ್. ಅವರಂತೂ ಅವರು ಟೇಲರಿಂಗ್ ಮಾಡ್ತಿದ್ರಿ ಸರ್. ಮೊದಲ ಟ್ರೈಲರಿಂಗ್ ಮಾಡೋದು ಅವರಿಗೆ ಕಾಲ ಮತ್ತು ಜಾಯಿಂಟ್ ಪೇನ್ ಇರೋದ್ರಿಂದ, ಅವ್ರು ನೆವಣಿ ಬೆಳೆಯೋದ್ರಿಂದ, ನೆವಣಿ ಊಟ ಮಾಡೋದ್ರಿಂದ ಅವರು ಪೂರ್ತಿ ಇಸದ್ ಅವರು 70 ಏಜ್ ಅದರಿ ಸರ್. ಇಸದ್ ನಮಗೂ ಆಕ್ಟಿವ್ ಅದರಿ ಸರ್. ಅವರು ಲೋಣಿ ಅವ್ರಿ ಸರ್. ಅವರು ಅವ್ರ ಹೆಸರು ನೀರಣ್ಣ ಶೆಟ್ಟಿ ಅಂತ ಅಂದಾರೆ ಸರ್. ಅವರು ತುಂಬಾ ಆಕ್ಟಿವ್ ಅದಾರ. ಅವ್ರದಿಂದ ನಾವು ಬಹಳ ಕಲ್ತೀವ್ರಿ ಸರ್. ಅವರು ಹೇಳಿದ್ರು ನೆವಣಿ ಉಂಡ್ರ ಇದು ಆತದ. ಅವರು ಎಲ್ಲಾ ತರದ ದಿಸಿ ಧಾನ್ಯಗಳು ಬೆಳೀತಾರೆ ಸರ್. ಇವು ನೆವಣಿ ಬರ್ಗ ಅರ್ಗ ಮತ್ತು ಸಾವಿ ಎಲ್ಲಾನೇ ಬೆಳೆದಾರೆ ಸರ್. ಅವರು ನೆವಣಿಯಿಂದ ಒಳ್ಳೆ ಇಳುವರಿನೂ ಅದಾರಿ ಸರ್, ಮತ್ತು ನಮ್ಗೆ ಲಾಭದಾಯಕನೂ ಅದ, ಮತ್ತು ನಮ್ಮ ಆರೋಗ್ಯಕ್ಕೂ ಒಳ್ಳೆ ಆಹಾರ. ಸಂಸ್ಕರಣೆ ಮಾಡುವಂತಹ ಒಂದು ಸಂದರ್ಭದೊಳಗೆ ನವಣಿ ಬಹಳಷ್ಟು ಜನ ರೈತರು ಯಾಕೆ ಬೆಳೀತಾ ಇಲ್ಲ ಅನ್ನೋದಕ್ಕೆ ಎರಡು ಕಾರಣ ಅದಾವ. ಒಂದು, ಸಂಸ್ಕರಣೆ ಬಹಳ ಸಮಸ್ಯೆ ಆಗ್ತದ ಒಂದು, ಆಮೇಲೆ ಬಹಳ ಮಂದಿ ಗ್ರಾಹಕರು ಸಿಗುವುದಿಲ್ಲ ನಮಗೆ ಅನ್ನುವಂಥದ್ದೊಂದು. ನೀವು ಯಾವ ರೀತಿ ಸಂಸ್ಕರಣೆ ಮಾಡಿ ಮಾರಾಟ ಮಾಡ್ತಾ ಇದ್ರಿ ಸರ್? ಮಾಡುದು ಏನದರಿ ಸರ್, ಮಾರ್ಕೆಟಿಂಗ್ ಆಗಲ್ಲ, ಸಂಸ್ಕರಣೆ ಮಾಡುದು ಇದು ಕಠಿಣ ಐತೆ ಅಂತಂದ್ರಿ ಸರ್. ಇದು ಆಗಲ್ರಿ ಸರ್. ಅದು ಅದೇನಂತಾರಲ್ರಿ ಸರ್, ಅದು ಮಾಡ್ಲಾರವ್ರ ಹ್ಞೂ ಒಂದು ನೆವಾರಿ ಸರ್. ಇಲ್ಲಿ ಸರ್ ನಮ್ KVK ದವ್ರ ಹತ್ರ ಪ್ರೊಸೆಸಿಂಗ್ ಇದು ಅದರಿ ಸರ್. ಅವರು ಒಡೆದು ಕೊಡ್ತಾರೆ ಸರ್. ಅವರೇನು ಒಂದು ರೂಪಾಯಿ ಚಾರ್ಜ್ ತಗೊಂಡಲ್ಲ, ಏನು ಇಲ್ಲ. ನೀವು ಎಷ್ಟು ಬೇಕಾದ್ರು ಬಂದು ಹಾಕೊಂಡು ಹೋಗಿ, ಸಂಸ್ಕರಣೆ ಮಾಡ್ಕೊಂಡು ಹೋಗಿ ಅಂದಾರಿ ಸರ್. ಅದು ಅಲ್ಲೇ ನಮ್ಮ ಇಲ್ಲಿ ನಾವು ಹಿಂಡಿ ಒಳಗ್ರಿ ಸರ್, ಈ ಹಿಟ್ಟಿನ ಗಿರಣಿ ಇರ್ತಾವಲ್ರಿ ಸರ್, ಆ ಹಿಟ್ಟಿನ ಗಿರಣಿ ಒಳಗೆ ರವೆ ಹೊಡೆಯುವಂತ ಒಂದು ಮಿಷನ್ ಅದರಿ ಸರ್. ಆ ರವೆ ಹೊಡೆಯೊಳಗೆ ಮಿಷನ್ ಒಳಗೆ ಹಾಕಿದೇವು ಅಂದ್ರೆ ಅದು ಆ ಪ್ರೊಸೆಸಿಂಗ್ ಆಗಿ ಬರ್ತದ್ರಿ ಸರ್. ಅದು ಮನೆಯೊಳಗೆ ಒಯ್ದು ಅದು ಮೊದಲೇ ನಾವು ಪ್ರೊಸೆಸಿಂಗ್ ಮಾಡ್ಬೇಕಾದ್ರೆ ಏನು ಕಠಿಣ ಇಲ್ಲ ಸರ್. ನಾನು ಇವತ್ತು ಹೊಡ್ಕೊಂಡು ಬರ್ತೀನಿ ಅಂತಂದ್ರೆ ಬೆಳಗ್ಗೆ ಒಂದ್ ಸ್ವಲ್ಪ ಅವು ನೆನೆಹಾಕಿ ಮಣೆಕ್ಕೆ ಬಿಡುದ್ರಿ ಸರ್ ಬಿಸಿಲಾಗ. ಸಾಯಂಕಾಲ ಒಯ್ದಕ್ಕಿಂದ್ರೆ ಪ್ರೊಸೆಸಿಂಗ್ ಮಾಡ್ಕೊಂಡು ಬಂದು ಬೆಳೆ ಮುಂಜಾನೆ ಆದಕ್ಕಿಂದ್ರೆ ಅದಕ್ಕೆ ಮತ್ತದ್ರದ್ದು ಎಲ್ಲ ಗೊಳ್ಳ ತೆಗೆದು ಸೂಸಿ ಇದು ಮಾಡಿದ್ರಕ್ಕಾರ ಇದು ಆಗ್ಬಿಡ್ತದ್ರಿ ಸರ್. ಏನು ಇದು ಇಲ್ಲ ಸರ್. ಸೀದಾ ಮಾರ್ಕೆಟ್ಗೆ ಒಯ್ದು ಮಾರ್ಬೋದ್ರಿ ಸರ್, ನಾವು ಮನೆಯಾಗೂ ಉಣ್ಬೋದ್ರಿ. ಇಷ್ಟೇ ರೀ ಸರ್. ಇದೇನು ಜ್ವಾಳ ನಾವು ಬೀಸದಂಗೆ ಅದರಿ ಸರ್. ಆದ್ರೆ ಒಂದ್ ಸ್ವಲ್ಪ ಅತ್ತು ತೋಯಿಸೋದು ಏನದಲ್ರಿ ಸರ್, ಅದೇ ಒಟ್ಟು ಕಠಿಣ ನಮ್ಮ ಜನಕ್ಕೆ ಕಠಿಣ, ಮತ್ತೆ ಅದಿಟ್ಟು ಕೇರುದ್ರಿ ಸರ್. ಕೇರಿ ಸೋಸಿ ಇದು ಮಾಡೋದು ಸ್ವಲ್ಪ ಅವ್ರಿಗೆ ಕಠಿಣ ಅನಿಸ್ತಾರೆ ಸರ್. ಅದು ಬಿಟ್ರೆ ಏನು ಇಲ್ಲ ಸರ್. ಅದು ಎಲ್ಲಕ್ಕಿಂತ ಈಜಿರಿ ಮತ್ತೆ ಸರ್ ಆರೋಗ್ಯವೇ ಭಾಗ್ಯ ರೀ ಸರ್. ಮೊದಲ ಆರೋಗ್ಯವೇ ಭಾಗ್ಯ ಅದ ಮಂದಿಗೆ. ಅದು ಜನಕ್ಕೆ ಅದು ಅಷ್ಟೊಂದು ಇದು ಆಗಲ್ಲ. ಆದ್ರೆ ಸರ್ ಈಗ ಇಲ್ಲೇ ನಮ್ಮ ಬಿಜಾಪುರದೊಳಗೆ ಹಳ್ಳಿ ಮನೆ ಅಂತೇಳಿ ಅದರಿ ಸರ್. ಹಳ್ಳಿ ಮನೆ ಅಂತೇಳಿ ಹೋಟೆಲ್ ಅದ್ರ ಸಂಬಂಧ ತೆಗೆದು ಬಿಟ್ಟಾರಿ ಸರ್ ಅವ್ರು. ಮತ್ತೆ ಅದು ಮಾರ್ಕೆಟಿಂಗ್ ಇಲ್ಲ ಅಂತಾರಲ್ರಿ ಸರ್. ಮಾರ್ಕೆಟಿಂಗ್ ಇರ್ಲಿಲ್ಲ ಅಂದ್ರೆ ನಾವರೇ ಊಟ ಮಾಡ್ಬೇಕಲ್ಲ. ಮಾರ್ಕೆಟಿಂಗ್ ಮಾಡ್ಬೇಕಂತೇಳಿ ಬೆಳಿಬೇಕಂತೇನಿಲ್ಲ ಸರ್. ನನ್ನ ಆರೋಗ್ಯ ಮತ್ತು ನನ್ನ ಕುಟುಂಬದ ಆರೋಗ್ಯ ಸರಿಯಾಗಿರ್ಬೇಕಂದ್ರೆ ನಾವು ಬೆಳೆಯಬೇಕ್ರಿ ಸರ್, ನಾವು ತಿನ್ನಬೇಕ್ರಿ ಸರ್. ಕಠಿಣವಾದಂತ ಬೆಳೆ ಅಲ್ಲ, ಪ್ರೊಸೆಸಿಂಗ್ ಕಠಿಣ ಅಲ್ಲ ಸರ್. ಆದ್ರೆ ಅದು ಇದು ಇಲ್ಲ ಸರ್. ನಮ್ಮ ಬಹಳ ಜನ ಈಗಂತೂ ಕೆಲವೊಂದು ಜನ ರೀ ಸರ್, ನೀವು ನಾನೇ ಹೇಳ್ತೀನಿ ಸರ್. ಆಲ್ರೆಡಿ ನನಗೆ ಎಷ್ಟೊಂದು ಜನ ನನ್ ಕೇಳೇ ಕೇಳ್ತಾರ್ರಿ, ನಮ್ಗೆ ಇಷ್ಟು ಕೊಡ್ರಿ, ನಮ್ಗೆ ಇಷ್ಟು ಕೊಡ್ರಿ, ಬಂದ್ ಹೋಯ್ರಪ್ಪ ಅಂತ ಹೇಳ್ತೀನಿ ಸರ್. ನಾನು ನಮ್ಗೆ ಇಷ್ಟಾದ ಪ್ರೊಸೆಸಿಂಗ್ ನೀವು ಮಾಡ್ಕಿಂತ ತಂದು ನಿಮ್ಮ ಮನೆ ಕೊಡ್ತೀನಿ ಅಂತ ಹೇಳಿನ್ರಿ ಸರ್. ಅವ್ರು ಆಯ್ತು ಅಂತ ಹೇಳಿ ಎಷ್ಟೋ ಜನಕ್ಕೂ ನಾ ಕೊಟ್ಟೇನ್ರಿ ಸರ್. ಕೊಟ್ಟೇನ್ರಿ ನಾ ಕಡೆ ಏನ್ ನನ್ನ ಮನೆಯಾಗ ಉಳಿದಿದ್ದ ನೆವಣಿನ ನಾನು ಎಲ್ಲ ನಮ್ಮ ಬೀಗರು ಬಿದ್ರು ನಮ್ಮ ಮಂದಿ ಮಕ್ಕಳೇ ನಮ್ ಎಲ್ಲ ಪೋಣೆರಿಗೆ ಸತ ಕೊಟ್ಬಿಟ್ಟಿನ್ರಿ ಸರ್. ಬಂದವ್ರಿಗೆಲ್ಲ ಒಯ್ರಿ ಕಡೆಗೆ ಸರ್. ಏನೂ ಆಗಲಿಲ್ಲ ಅಂದ್ರು ನಮ್ಮ ರಿಲೇಷನ್ ದೊಳಗ್ರಿ ಸರ್, ಕೂಳಿ ಅದಾವ್ರಿ ಸರ್. ಕೂಳಿಗಾದ್ರೂ ಅವ್ರು ಒಯ್ತಾರೆ, ನಮ್ಮ ಅಕ್ಕ ಅವ್ರ ಅಂತ ನಮ್ಮ ಅಕ್ಕವ್ರು ಬರ್ತಾರೆ ಸರ್. ನಮ್ಮ ತಂಗಿಯವ್ರು ಅದಾರ್ರಿ, ಅವರು ಬಂದು ಒಯ್ತಾರೆ ಸರ್. ಆದ್ರೂ ನಾವು ಅಟ್ಟೆನು ಇದು ಮಾಡ್ಕಿಂದ್ರೆ ಒಂದ್ 10 ಕಟ್ಟ ಆಯ್ತಂದ್ರೆ ನಮ್ಮ ಒಂದ್ 5 ಕಟ್ಟ ನನಗೆ ಒಂದ್ ವರ್ಷಿಗೆ ಹೋದ್ರು, ಉಳಿಕಿದ ಒಂದ್ 5 ಕಟ್ಟ ನಾವು ದಾನ ಧರ್ಮ ಅನ್ರಿ ಸರ್. ಮತ್ತ ಅವ್ದೊಂದು ಇದು ಬರ್ತದ್ರಿ ಸರ್, ಹಬ್ಬ ಬರ್ತದ್ರಿ ಸರ್, ಅದು ನಮ್ ನಾಗರಮಾಸಿ. ಆ ನಾಗರಮಾಸಿ ಒಳಗೆ ಕಂಪಲ್ಸರಿ ಅದು ಇದಕ್ ಬೇಕ್ರಿ ಸರ್, ಪೂಜಾಕ್ರಿ ನೆವಣಿ. ನೆವಣಿ ಇದಕ್ಕಿಂದ್ರೆ ಅವಾಗ ಬಾನ ಮಾಡಕ್ಕೂ ಅವಾಗ ನಮ್ಮ ತಾಯಿಯವರು ಒಂದು ಸ್ವಲಿಗೆಗೆ 200 ರೂಪಾಯಿ ಸ್ವಲಿಗೆ ಹಂಗೆ ನಾವು ಮಾರಿ ಬಂದಿನ್ರಿ ಸರ್. ಅಂದ್ರೆ ಅದು ಪ್ರೊಸೆಸಿಂಗ್ ಮಾಡಿದ್ರಿ ಸರ್ ನೆವಣಿ ಅಕ್ಕಿ ಅಂತ ಹೇಳ್ರಿ. ಬೀಜದ ಸಲುವಾಗಿ ನೆವಣಿ ರೈತರಿಗೆ ಕೊಡ್ತಾ ಇದ್ರಿ ನೀವು ಸರ್? ಪುಕಾಡ್ ಕೊಟ್ಟಿನ್ರಿ ಸರ್ ಬೀಜದ ಸಲುವಾಗಿ ಅಲ್ರಿ ಸರ್. ನಾನ್ ಯಾರು ಬಿತ್ತಾರ ಅಂತ ಹೇಳಿದ್ರೆ ಇದೇ ಸರ ಒಂದು 10 ಜನ ರೈತರು ನನ್ನ ಹತ್ರ ಒಯ್ತಾರೆ ಸರ್. ಅದು ಬೇಡಿಕೆನೂ ಅದರಿ ಸರ್. ಮೊದಲು ನಾನೇ ನಮ್ಮ ಕೃಷಿ ಇಲಾಖೆಯಿಂದ ಕೃಷಿ ಇಲಾಖೆ ಆತ್ಮದವರು ನನಗೆ ಬೀಜ ಕೊಟ್ಟಿದ್ದಾರೆ ಸರ್ ಫ್ರೀ. ಅವ್ರ ಬೀಜದಿಂದ ನಾನು ಮಿನಿಮಮ್ ಏನಿಲ್ಲ ಒಂದು 50-60 ಜನ ರೈತರು ನನ್ನ ಬಳಿ ಒಯ್ದು ಬಿತ್ತಾರೆ ಸರ್. ಅವರು ಏನು ಬಹಳ ಬಿತ್ತಿಲ್ಲ ಸರ್. ಕಡೆಗೆ ಎಲ್ಲಿ ಬಿತ್ತಲಿಲ್ಲ ಅಂದ್ರೆ ತಾವು ತೆಲಿಸಾಲ ಅಂತೇಳಿ ಬರ್ತದೆ ಸರ್ ನಂಬಲ್ಲಿ. ಈಗ ಒಂದು ಛಜ್ಜಿ ಬಿತ್ತಿದ್ವಿ, ಛಜ್ಜಿ ತೆಲುಗುಂಬ ಹೊಡಿಯುದು ಹಂಗ. ನೀವು 4 ಸಾಲ ಹಾಕೋರಿ, ನೀವು ಬಹಳ ಮಾಡೋದು, ನಿಮ್ ಪ್ರೊಸೆಸಿಂಗ್ ಆತಿತ್ತ, ನಿಮ್ ಮನೆ ಪುರತಾಗ ನೀವು ಉಂಡ್ರಿ ತಿಳ್ಕೆ. ನಾವು ಮಿನಿಮಮ್ ಒಂದು 50 ಜನ ರೈತರೇ ನನ್ನ ಕಡೆಯಿಂದ ಬೀಜ ಒಯ್ದಾರೆ ಸರ್. ಎಲ್ಲರಿಗೂ ಒಂದು ಗೆದ್ದ ನನ್ರಿ ಒಂದು ಕೆಜಿ ಅಟ್ಟು ಬೀಜ ಎಲ್ಲರಿಗೂ ಕೊಟ್ಟೇನ್ರಿ ಸರ್. ಮಿನಿಮಮ್ ಒಂದು ಕಟ್ಟ ಅಂದ್ರೆ ಒಂದು 50 ಕಿಲೋ ಬ್ಯಾಗ್ ಅವರಿಗೆ ನಾವು ಏನಾದ್ರೂ ಫ್ರೀ ಇಟ್ಟೇನ್ರಿ ಸರ್. ಯಾರು ಕೇಳಿದವ್ರಿಗೆ ನನಗೆ 1 ರೂಪಾಯಿ ಬೇಡ, ನೀವು ಬೆಳೆದು ಉಣ್ತಿದ್ರೆ ಅಂದ್ರೆ ನಮ್ಗೆ ಸೋ ಸಂತೋಷ ಅದ. ನೀವು ಆರೋಗ್ಯವಾಗಿದ್ರೆ ಅದಕ್ಕಿಂತ ಹೆಚ್ಚು ಇದು ಒಳ್ಳೆಯದು ಇದು ಇಲ್ಲ, ಅದಕ್ಕೆ ನೀವು ಇದು ಒಯ್ಯಪ್ಪ ಅಂತ ನಾ ಬಹಳ ಜನಕ್ಕನ್ನ ಕೊಟ್ಟೇನ್ರಿ ಸರ್. ಅದ್ರ ನೆವಣಿ ಒಳಗೆ ಅಂದ್ರೆ 2-3 ತರ ಅದಾವ್ರಿ ಸರ್. ಒಂದು ಕೆಂಪು ನೆವಣಿ ಬರ್ತಾರೆ, ಒಂದು ಕರಿ ನೆವಣಿ ಬರ್ತಾರೆ ಸರ್, ಒಂದು ಬಿಳಿ ನೆವಣಿ ಬರ್ತಾರೆ. 3 ನೆವಣಿನು ನಾ ಬೆಳೆದೇನ್ರಿ ಸರ್. ನನ್ನ ಬಳಿ ಹೋಸರ ಕೆಂಪು ನೆವಣಿ ಇದೈತಿಲ್ರಿ ಸರ್. ಒಬ್ರು ಇಲ್ಲೇ ಚೋರಿಗೆ ಅವರು ಭಾರತೀಯ ಅಕ್ಕೋರ್ ಅಂತೇಳಿ ಅದಾರ್ರಿ. ಆ ಭಾರತೀಯ ಅಕ್ಕೋರು ನಾನು ಕೊಟ್ಟಿದ್ರಿ ಬೀಜ, ನೀವು ಬರ್ರಿ ಹಾಕ್ರಿ ಮಲ್ಲೋಣ ಅವ್ರ ಅಂತೇಳಿ. ನಾವು ಈ ಸರ ನಾ ಅವೇ ಇಟ್ಕೊಂಡಿದ್ದೀನಿ ರೀ ಸರ್ ಬೀಜ, ಅಷ್ಟೇ ನಾನು ಒಂದು ಅರ್ಧ ಕಟ್ಟಾಗೈತ್ರಿ, ಸುಮ್ಮನೆ ಒಂದು ತೊಡೆ ಚೆಲ್ಲಿದ್ರಿ ಸರ್, ತೊಗೊಂಡಿದ್ದು ಇದು ಮಾಡ್ಕೊಂಡು ಇಟ್ಟಿನಿ, ಅವೇ ಇನ್ನು ಮತ್ತೆ ಮುಂದಿನ ಸರ ಕೊಟ್ಬಿಡ್ತೀನಿ ಸರ್ ನಮ್ಮ ರೈತರಿಗೆ. ಹೈನನ್ನು ಮಾಡ್ತೀರಿ ನೀವು ಸರ್? ನಾನು ಎರಡು ಎಮ್ಮೆಗಳು ಅದಾವ್ರಿ ಸರ್, ಒಂದು ಆಕಳ ಅದ್ರಿ, ಜೀವಾಮೃತ ಮಾಡ್ಲಕ್ಕ ಅದೊಂದು ಆಕಳ ಹಲ ನಾವು ಏನು ಇದು ಮಾಡಲ್ರಿ, ಜೀವಾಮೃತ ಮಾಡ್ಲಕ್ಕ ಅದೊಂದು ಆಕಳ ಇಟ್ಕೊಂಡಿನಿ ರೀ. ಉಳಿಕಿದ ಎಮ್ಮೆದು ಏನಾದ್ರಿ ಸರ್ ಮೊಸರು ಮತ್ತು ಬೆಣ್ಣೆ ಮಾರ್ತೀವಿ. ಮೊಸರ ಡೈಲಿ ಎರಡು ಎಮ್ಮೆಗಳು ಹಿಡ್ತಾವ್ರಿ ಸರ್, ಎರಡು ಎಮ್ಮೆಗಳು ಅಂದ್ರೆ ಒಂದೊಂದು ಸೊಲಿಗೆ ಅಂತಂದ್ರು ಒಂದು 100 ರಿಂದ 150 ರೂಪಾಯಿ ಮೊಸರಿ ಸರ್, 300 ರೂಪಾಯಿ ಬೆಣ್ಣೆ ರೀ ಸರ್. ಅರ್ಧ ಕೆಜಿ ಬೆಣ್ಣೆ ಹೊಡ್ತಾರಿ ಸರ್, ಅರ್ಧ ಕೆಜಿ ಬೆಣ್ಣೆಗೆ 600 ರೂಪಾಯಿ ಕೆಜಿ ಬೆಣ್ಣೆ ಅದ್ರಿ ಸರ್, ಅರ್ಧ ಕೆಜಿ ಬೆಣ್ಣೆಗೆ 300 ರೂಪಾಯಿ ರೀ, 150 ರೂಪಾಯಿ ಮೊಸರು ಆಗುತ್ತೆ ಸರ್. ಉಳಿಕಿದ್ದು ಇನ್ನು ಆಡುಗಳು ಅದಾವ್ರಿ ಸರ್, 3 ಆಡುಗಳು, ಅವು 3 ಮರಿ ಹಾಕ್ತಾವ್ರಿ ಸರ್. ಈಗ ಆಲ್ರೆಡಿ 3 ಮರಿ ಹಾಕಿ, 3 ಮರಿ, 6 ಮರಿ ಅದಾವ್ರಿ ಸರ್, 4 ಕುಂತ ಮರಿ ಅದಾವ, 2 ಹೆಣ್ಮರಿ ಅದಾವ್ರಿ ಸರ್. ಅವೇ ನಮ್ಮ ವರ್ಷದೊಳಗೆ 2 ಸಲ ಇದು ಆಗ್ತದ್ರಿ ಸರ್, 3 ಸಲ ರೀ, 4 ತಿಂಗಳಿಗೊಮ್ಮೆ ಇದು ಮಾಡಿಬಿಡ್ತಾವ್ರಿ ಸರ್. ಅವು ನಾವು 4 ತಿಂಗಳಿಗೆ 3 ಹೂಂತು, 4 ಹೂಂತ, 2 ಮರಿಗಳು ಅಂತಂದ್ರೆ ಅದರಿಂದ ಒಂದು 20,000 ರೂಪಾಯಿ ನಮ್ಗೆ ಲಾಭ ಅದ ರೀ ಸರ್. ಈ ಹೈನುಗಾರಿಕೆಯಿಂದ ದಿನ ನಮ್ದು ಹೈನುಗಾರಿಕೆ ಮತ್ತು ತರಕಾರಿದಿಂದ ನಮ್ಮ ದಿನ ನಮ್ಮ ಬರ್ತಕ್ಕಂಥ ಖರ್ಚು, ಇದು ಆಸ್ಪತ್ರೆ ಮತ್ತು ನಮ್ಮ ಮದುವೆ ಸಭೆ ಆಸ್ಪತ್ರೆ ಇಲ್ಲ, ಆಸ್ಪತ್ರೆ ಖರ್ಚು ಇಲ್ಲ, ಆಸ್ಪತ್ರೆ ಖರ್ಚು ಇಲ್ಲರಿ ಸರ್. ಆಸ್ಪತ್ರೆ ಖರ್ಚು ಏನೋ ನಾರ್ಮಲ್ ರೀ ಸರ್, ಅದು ಬಿಟ್ರಂತೂ ಏನು ಇರಲ್ರಿ ಸರ್ ನಾರ್ಮಲ್. ಇವೇ ಮನ್ಯಾಗ ಡಿಲೆವರಿ ಇದು ಅವೇ ಏನಮ್ ಖರ್ಚು ರೀ ಸರ್. ಉಳಿಕೆದ್ ಯಾವ್ದು ತರದ ಆಸ್ಪತ್ರೆಗೆ ನಾವು ಭಾಳ ಹೋಗುದಿಲ್ಲರಿ ಸರ್, ಭಾಳ ಹೋಗುದಿಲ್ಲ ಸರ್. ಇನ್ನೇನಿದ್ರು ನಾವು ಕಾಯಿಪಲ್ಯ ತಿನ್ನೋದ್ರಿಂದ ನಮ್ಗೇನು ಇದು ಅನ್ಸಿಲ್ಲ ಸರ್, ಅಷ್ಟು ಮಾಡಿ ಇದು ಮಾಡ್ತಾರೆ ಸರ್ ನಮ್ಮ ತಾಯಿಯವರು. ಏನು ನಮ್ಮಲ್ಲಿ ಎಲ್ಲ ಅಣ್ಣ ತಮ್ಮ ನಾವು ಎಲ್ಲರೂ ಅವಿಭಕ್ತ ಕುಟುಂಬ ಇರೋದ್ರಿಂದ ನಮ್ಗೇನದು ಇದು ಆರೋಗ್ಯ ಸಮಸ್ಯೆನೂ ಭಾಳ ಇಲ್ಲರಿ ಸರ್ ನಮ್ಮ ಹತ್ರ ರೀ. ನಮ್ಮ ಅಪ್ಪವರು 80 ಏಜ್ ಅದರಿ ಸರ್, ಇನ್ನೂ ಆದರೂ ಅವರೇ ಎಮ್ಮೆ ಮೇಯಿಸ್ಕೊಂಡು ಬರೋದು, ಇದು ಅವರೇ ಹಾಲು ಹಿಂಡುದು ಅವರೇ ಮಾಡ್ತಾರೆ ಸರ್, ಹಾಲು ಹಿಂಡುದು ಮಾಡ್ತಾರೆ. ಇದು ಇದು ಅವ್ರಿಗೆ ಕೈಕೊಂಡು ಬರ್ತಾರೆ, ಮತ್ತು ಇದು ಅವ್ರಿಗೆ ಮೇವು ನೀರು ಅವರೂ ಮಾಡ್ತಾರೆ ಸರ್, ನಾವು ಮಾಡ್ತೀವಿ ಸರ್ ನಮ್ಮ ಅಣ್ಣ. ನೀವು ಆಗಲೇ ಒಂದು ಮಾತು ಹೇಳಿದ್ರಿ ಏನಂತಂದ್ರೆ ಕಾಯಿಪಲ್ಯದ ಎಲ್ಲ ಜವಾರಿ ಬೀಜಗಳನ್ನು ನಾನು ಉಪಯೋಗ ಮಾಡ್ತಾ ಇದ್ದೆ ಅಂತ ಹೇಳಿ, ಈಗ ಜವಾರಿ ಬೀಜಗಳನ್ನು ಉಪಯೋಗ ಮಾಡ್ತಾ ಇದ್ರಿ? ನಾ ಈಗಾದ್ರೂ ಜವಾರಿ ಬೀಜ ಯೂಸ್ ಹಮೇ ಜವಾರಿ ಐತ್ರಿ ಸರ್, ಮೆಂತಿ ಪಲ್ಯ ಜವಾರಿ ಐತ್ರಿ ಸರ್. ನಾವು ಆ ಮಾರ್ಕೆಟಿಂದ ಯಾವ್ದು ಬೀಜ ಕೊಂಡು ತೊಗೊಂಡ್ಬರಲ್ಲ ಸರ್, ಏನೋ ಭಾಳ ಅವು ಸ್ವಲ್ಪ ಹೇಳಿಲ್ಲ ಅಂದ್ರಿ ಸರ್. ಅದನ್ನು ಆದಂತ ನಮ್ಮ ಹತ್ರ ಒಂದು ಕಿರಾಣಿ ಅಂಗಡಿ ಇದ್ರಿ ಸರ್, ಅಲ್ಲಿ ಜವಾರಿನೇ ಬೀಜ ಸಿಗ್ತಾವ್ರಿ, ಇಲ್ಲಿ ಬಿರಾದರ್ ಅಂತೇಳಿ ಅವ್ರ ಹತ್ರ ತಂದಕಿ ನಾವು ಬೀಜ ಮಾಡ್ತೀವಿ. ಈಗ ಮತ್ತೆ ನಾನು 4-5 ಸೊಲಿಗೆ ಹಮೇಜ ಇದು ಮಾಡಿದೀನಿ ರೀ ಸರ್, ಕೊತ್ತಂಬರಿ ಬೀಜ ರೀ. ಇವತ್ತೆ ಇನ್ನಾಗಿ ಪ್ರೊಸೆಸ್ ಮಾಡ್ಲಕತ್ತಿದ್ರು ನಮ್ಮವರು, ಅವು ಬಡದು ಇದು ಇನ್ನ ಬಡದಕ್ಕಿಂದ್ರೆ ಇದು ಮಾಡಿ ಇಟ್ಟಿವ್ರಿ ಸರ್. ಇನ್ನು ನಾಳೆ ಮತ್ತೆ ನಮ್ಗೆ ಇದು ಬೇಕಾಯ್ತಂದ್ರೆ ಮತ್ತೆ ಹಾಕ್ಬಿಡ್ತೀವ್ರಿ. ಪುಂಡಿ ಬೀಜನೂ ಮನೆಯಿಂದೇ ಮಾಡ್ತೀವ್ರಿ ಸರ್, ಸೊಬ್ಬಸಿಗಿನ ಮನೆಗೆ ಮಾಡ್ತೀವ್ರಿ, ಹುಣ್ಚಿ ಪಲ್ಯ ಮನೆಗೆ ಮಾಡ್ತೀವ್ರಿ ಸರ್, ಪಾಲಕ್ನೂ ಮನೆಗೆ ಮಾಡ್ತೀವ್ರಿ ಸರ್, ಸೊಬ್ಬಸಿಗೆ ಮನೆಗೆ ರೀ ಸರ್. ಮತ್ತೆ ಇನ್ನು ಉಳ್ಕೆದ ಬೀಜ ಅಂತೂ ತಿಪ್ಪರಿಕಾಯಿನೂ ಮನೆಗೆ ಅವೇ ಬೀಜನೇ ಹೊಳ್ಳಿ ಇದು ಮಾಡ್ತೀವ್ರಿ ಸರ್. ಒಂದೊಂದು ಚಲೋ ಕಾಯಿ ಇದ್ದುದು ಬಿಟ್ಬಿಡ್ತೀವ್ರಿ ಸರ್. ನಾವು ಚಲೋ ಕಾಯಿ ಬಿಟ್ಟವಂದ್ರೆ ತಿಪ್ಪರಿಕಾಯಿನೂ ಬರ್ತದೆ ರೀ ಸರ್, ಸೌಂತೆಕಾಯಿ ರೀ, ಮತ್ತು ಅವು ಕುಂಬಳಕಾಯಿ ರೀ ಸರ್, ಇಸ್ಕುಂಬಳ ಅಂತ ಬರ್ತದೆ ಸರ್, ಬಿಳಿ ಕುಂಬಳ, ಇವೆಲ್ಲ ಥರದ ಬೀಜ ನಾವು ಮನೆಗೆ ಮಾಡ್ಕೊಂಡು. ಬದ್ನೆಕಾಯಿ ಇಲ್ಲ, ಬದ್ನೆಕಾಯಿ ಟೊಮೆಟೊ ಬೆಂಡಿ ಇಲ್ಲ ಸರ್, ಅವು ಇದು ಆಗೋದಿಲ್ಲರಿ ಸರ್. ಆದರೆ ಅವು ಬೇರೆ ಕಡೆ ತಂದು ನರ್ಸರಿಯಿಂದ ಅಗಿ ತಂದು ಹಚ್ಚಿಬಿಡ್ತೀವಿ ಸರ್, ನರ್ಸರಿಯಿಂದ ಬೆಣ್ಣೆ ಇದು ಬದ್ನೆಗೆ ಮತ್ತು ತಮಾಟೆಗೆ ನರ್ಸರಿಯಿಂದ ತರ್ತೀವಿ ಸರ್. ಮತ್ತು ಇದು ರೀ ಉಳ್ಳಿಗಡ್ಡಿನೂ ಮನೆಯೊಳಗೆ ಮಾಡ್ತೀವಿ. ಉಳ್ಳಿಗಡ್ಡಿ ನಾವು ಕೊಯ್ದಂಥ ಉಳ್ಳಿಗಡ್ಡಿನೇ ನಾವು ಗಂಡು ಮಾಡಿ ಅವೇ ಬೀಜ ಮಾಡ್ಕೋತೀವಿ ಸರ್, ಅವೇ ಬೀಜ ಮಾಡಿ ಅವೇ ಹಾಕ್ತೀವಿ ರೀ. ಮತ್ತು ಮೆಣಸಿನ ಬೀಜನೂ ನಾವು ಮನೆಯಿಂದ ಉಪಯೋಗ, ಎರಡೇ ರೀ ಸರ್ ನಾವು ಕೊಂಡು ತರೋದು, ಒಂದು ಬೆಂಡಿ ಇನ್ನೊಂದು ಬದನೆ, ಇವೆರಡೇ ಬೀಜ ನಾವು ಕೊಂಡು ಮಾರ್ಕೆಟಿಂದ ತರೋದ್ರಿ ಸರ್, ಇಲ್ಲಾಂದ್ರೆ ನರ್ಸರಿಯಿಂದ ತಂದು ಹಚ್ತೀನಿ ರೀ. ಅದು ಬಿಟ್ರಿ ನಾವು ಉಳ್ಕಿದ ಬೀಜ ನಾವು ಮನೆಯಾಗೆ ಪ್ರೊಸೆಸಿಂಗ್ ಮಾಡ್ತೀವಿ. ಮೊನ್ನೆ ಒಬ್ರು ನಮ್ಮ ಅವರು ದಿಂಡವಾರ ಅಂತ ರೀ ಸರ್, ದಿಂಡವಾರ ಊರಿನವರು ಪಾಟೀಲ್ ಅಂತ ಹೇಳ್ರಿ, ಒಳ್ಳೆ ರೈತರು. ಅವ್ರು ನನ್ನ ಹತ್ರ ಬಂದಕ್ಕಿಂದ್ರೆ 15 ತರದ ಬೀಜ ಒಯ್ದಾರ ಸರ್, ಅವರು 15 ತರದ ಬೀಜ ನನ್ ಕೊಡಪ್ಪ ಅಂತ ಹೇಳಿ ಅಲ್ಲಿಂದ ದಿಂಡವಾರದಿಂದ ಬಂದಿರಿ. ಇಲ್ಲಿ ನಮ್ ಕೆವಿಕೆದೊಳಗ ವಿ ಕೆ ಸೂಪರ್ ಸ್ಟಾರ್ ಇದು ಐತ್ರಿ ಸರ್, ಪ್ರಶಸ್ತಿ ವಿತರಣೆ ಮಾಡಕತ್ತಿದ್ರಿ. ಅವರು ಪಾಪ ಇಲ್ಲಿಗೆ ಬಂದಿದ್ರು, ಬಂದಾಗಾರ ನನ್ನ ಹತ್ರ ನನ್ನ ತೋಟಕ್ಕೆ ಬಂದು ನಮ್ದೆಲ್ಲ ವೀಕ್ಷಣೆ ಮಾಡಿಕೊಂಡು ಅವ್ರಿಗೆ ನಾನು ಬೀಜ, ಅವ್ರು ನನಗೆ ಅಡ್ವಾನ್ಸ್ ಹೇಳಿದ್ರಿ, ಮಲ್ಲವರ ನಮ್ಮ ಬೀಜ ಬೇಕ್ರಿ ಅಂತಂದಿದ್ರು, ಬಂದು ಒಯ್ರಿ ಅಂತ ಹೇಳಿದ್ರಿ. ಅವ್ರು ಬಂದು ಪ್ಯಾಕ್ ಮಾಡ್ಕೊಂಡು ಒಯ್ದು ಹೋಗಿದ್ರು. ಇನ್ನು ನಾಳೆ ನಾಡ್ದ ಪೂನ್ ಹಚ್ತಾರೆ ಸರ್, ಹಾಕಿದ್ರಂತವ್ರು ನಾನು ಬಂದು ನಾನು ಪ್ಲಾಟ್ ವೀಕ್ಷಣೆ ಮಾಡ್ಕೊಂಡು ಹೋಗುನು ಅಂದಾರೆ ಸರ್, ಅವ್ರು ಒಂದ್ಸಲ ಹೋಗಿ ಬರ್ಬೇಕಾಗಿತ್ತು ಸರ್. ಸಂತೋಷ, ನೀವು ಇಷ್ಟೆಲ್ಲ ಮಾಡಿದಿರಿ, ಮತ್ತೆ ನಿಮಗೆ ಸತ್ಕಾರ ಪುರಸ್ಕಾರ ಆಗಿರ್ಬೇಕಲ್ಲ, ಸಿಕ್ಕಿರ್ಬೇಕಲ್ಲ. ನಮ್ಗೆ ಆತ್ಮ ಮತ್ತು ಕೃಷಿ ಇಲಾಖೆಯಿಂದ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಅಂತ ಹೇಳಿ ಪ್ರಶಸ್ತಿ ಕೊಟ್ಟಿದ್ದೀರಿ ಸರ್, 2018 2019-20 ಸರ್ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಅಂತೇಳಿ ಕೊಟ್ಟಿದ್ದಾರೆ. 2020-21 ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ಅಂತೇಳಿ ಅವಾರ್ಡ್ ಕೊಟ್ಟಿದ್ದಾರೆ ಸರ್. ಬಹಳ ಸಂತೋಷ. ಮಲ್ಲಪ್ಪರು ಒಂದು ಕೇಳ್ತೀನಿ, ಈಗ ತಾವು ಹೇಳಿದ್ರಿ ಮಾರ್ಕೆಟ್ ಮಾಡುವಾಗ ನಿಮ್ಮ ತಾಯಿಯವರೇ ಮುಂಜಾನೆ ಹೋಗಿ ಮಾರ್ಕೊಂಡು ಎಲ್ಲ ಸಂತಿಗೆ ಹೋಗಿ ಬರ್ತಾರ ಅಂತ ಹೇಳಿದ್ರಿ, ಹೊಸ ಹುಡುಗರಿಗೆ ಯಾಕೆ ಹಚ್ಚಂಗಿಲ್ಲ ನೀವು ಕೆಲಸಕ್ಕೆ? ಹೊಸ ಹುಡುಗರು ಹೋಗ್ತಾರೀ ಸರ್. ಈಗ ನಮ್ ತಾಯಿಯವ್ರಿಗೆ ಹೋಗ್ಲಿಲ್ಲ ಅಂದ್ರಿ ಸರ್, ನಮ್ಮ ಮನೆಯವ್ರು ಹೋಗ್ತಾರಿ, ಇಲ್ಲ ನಮ್ಮ ಅತ್ತಿಗೆಯವ್ರು ಹೋಗ್ತಾರಿ, ಇಲ್ಲ ನಾ ಹೋಗ್ತೀನಿ ಸರ್. ನಾವ್ ಹೋದೇವ್ ಅಂತಂದ್ರ ಈಗ ಮಾರ್ಕೆಟ್ ನಾಗ ನಮ್ಗ ಒಂದ್ ಸ್ವಲ್ಪ ನಾವು ಬಹಳ ಜನ ಕೂನಿರೋದ್ರಿಂದ ನಾವು ಹಂಗೆ ಹೋಗ್ತಾರಿ ಸರ್. ಅದಕ್ಕಾಗಿ ನಮ್ಗೆ ಏನಂತಾರೆ, ನೀವು ಹೋದ್ರಿ ಅಂದ್ರೆ ಏನೂ ಇಲ್ಲ, ನೀವೆಲ್ಲ ಬಿಡಾನೆ ಮಾಡಿ ಬರ್ತೀರಿ ಅಂತೇಳಿ ನಮ್ ತಾಯಿಯವ್ರು ಹತ್ತಿರ್ತಾರೆ. ಅದಕ್ಕಾಗಿ ನಾವು ಬರೇ ಒಯ್ದು ಕೊಟ್ಟು ಬರೋದು ಅಟ್ಟೆ ಕೆಲಸರಿ ಸರ್. ಕೊಟ್ಟು ನಮ್ಮ ತಾಯಿಯವ್ರಿಗೆ ಏನೋ ಊರಿಗೆ ಹೋಗಿದ್ರು ಅಥವಾ ಏನಾದ್ರೂ ಒಂದ್ ಸ್ವಲ್ಪ ಸಮಸ್ಯೆ ಆಗಿತ್ತಂದ್ರೆ ನನ್ನ ಮನೆಯವ್ರು ಹೋಗ್ತಾರೆ ಸರ್, ಇಲ್ಲ ನಮ್ಮ ಅತ್ತಿಗೆಯವ್ರು ಹೋಗಿ ಅಂದ್ರೆ ಮಾರ್ಕೆಟ್ ಮಾಡ್ಕೊಂಡ್ ಬರ್ತಾರೆ ಸರ್. ಅಲ್ಲ ಈಗ ನೀವು ಬೆಳೆದಿರ್ತಿರಲ್ಲ, ನೀವು ಎಷ್ಟು ಶ್ರಮ ಪಟ್ಟಿರಿ ಅಂತ ನಿಮಗ್ ಗೊತ್ತಿರ್ತದ, ಅದ್ರ ಬೆಲೆ ಎಷ್ಟು ಅನ್ನೋದು ನಿಮಗ್ ಗೊತ್ತಿರ್ತದ. ಆ ಬೆಲೆನ ಹೇಳೋದೇನು ತಪ್ಪಿಲ್ಲಲ್ಲ ಸರ್? ಅದು ಬೆಲೆ ಕೊಡ್ತಾರಿ ಸರ್, ಅವರು ಕೊಡ್ತಾರಿ ಸರ್. ಆದ್ರೆ ನಮ್ಮದು ರೈತರ ಧರ್ಮ ಏನದ್ರಿ ಸರ್, ನಾವು 10 ರೂಪಾಯಿ ಕೊಟ್ಟಿದ್ರೆ ನಾವು ಒಂದು 15 ರೂಪಾಯಿ ಕೊಡಬೇಕಾಗ್ತದೆ ಸರ್ ಮ್ಯಾಲ. ಕಡೆಗೆ ಒಂದು 5 ರೂಪಾಯಿ ಇದ್ರೆ ನಾವು ಹೆಚ್ಚಿ ಕೊಡಬೇಕ್ರಿ. ಈಗ ನಮ್ಮ ತಾಯಿಯವ್ರು ಹತ್ತಿರ್ತಾರ, ಅವ್ರು ಬೆಳೆದಿರ್ತಾರ, ಅವ್ರು ಹರಿದಿದ್ದು ಗೊತ್ತಿರ್ತಾರೆ, ನಮಗೂ ಗೊತ್ತಿರ್ತಾರೆ ಸರ್. ಕೊಟ್ಟು ಬಿಡಮ್ಮ ಅಂತೇಳಿ ನಾವು ಹೇಳ್ತಿರ್ತೇವೆ, ಅವ್ರಿಗೆ ಇದು ಆಗುದಿಲ್ಲರಿ. ಆದ್ರೂ ಅವರು ನಮ್ಮ ತಾಯಿಯವ್ರದ್ದು ದೊಡ್ಡ ಮನ್ಸರ್ ಸರ್. ಯಾವಾಗಲೂ ನಾವು ಬಂದು ನಿಂತರು ನಮ್ಗೆ ಯಾರೇ ಮಾತಾಡ್ಸಿದ್ರೆ ಅಂದ್ರೆ ಹಿಂದೆ ನಿಂತು ಏ ಆಯ್ತೇಳಿ ನಡೀತದೆ ಹೋರಿ ಸರ್ ಅಂದ್ಬಿಡ್ತಾರೆ ರೀ. ಅವರೇನು ಇಲ್ಲಿ ಕೊಡ್ಬೇಕು ಅಲ್ಲಿ ಹಿಂದಿಂದು ಅಂದ ಅವ್ರೇನಂತಾರೆ, ಮನೆಗೆ ಬಂದು ಹೇಳ್ತಾರೆ ಏ ನೀ ಬಂದಿ ನೀನು ಇಸ್ಕೊಂಡ್ರು ನಂದು 20 ರೂಪಾಯಿ ಬಾಡಿಗೆ ಬರೇ 10 ರೂಪಾಯಿ ಕೊಡಿಸಿದಿ ಅಂತೇಳಿ ಇದು ಮಾಡ್ಕಿಡ್ಲೆ ಮಾಡ್ತಿರ್ತಾರೆ ಬಂದು. ನಾ ಅದಕ್ಕೆ ನಾ ಬರಂಗಿಲ್ಲ, ನಿನ್ಗೆ ಅದಕ್ಕೆ ಬಿಟ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳ್ತಿರ್ತೀನಿ ನಮ್ಮ ತಾಯಿಯವರಿಗೆ ಸರ್. ಒಳ್ಳೇದು ಮಲ್ಲಪ್ಪ ಖೂನಪ್ಪ ಗುಡ್ಲಾ ಅವರೇ, ಬಹಳ ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡಿ. ನಿಮ್ಮ ಸಾವಯವ ಕೃಷಿ ಮತ್ತೆ ಎಲ್ಲಾ ಏನು ನಿಮ್ಮ ಹೊಲದೊಳಗ ಇಂಚು ಬಿಡ್ಲಾರ್ದಂಗ ನೀವ್ ಏನು ಬೆಳೆಗಳನ್ನು ಬೆಳೀತಾ ಇದ್ದೀರಿ, ಒಂದಾದ್ಮೇಲೆ ಒಂದು ಬೆಳೆ ಬರ್ತಾ ಇದ್ದಾವೆ, ಮತ್ತೆ ಪ್ರತಿ ದಿವಸ ನಿಮಗ ಒಂದು ಆದಾಯ ಬರುವಂತಹ ಒಂದು ವ್ಯವಸ್ಥೆ ಇದರಿಂದ ಆಗ್ತಾ ಇದೆ. ಅದರೊಳಗೆ ವಿಶೇಷವಾಗಿ ನಮ್ಮ ಒರಿಜಿನಲ್ ಬೀಜಗಳೇನದಾವ ಅವುಗಳನ್ನು ಕೂಡ ತಾವು ಕಾಯ್ದಿಟ್ಟಿದ್ದೀರಿ, ಇದು ಬಹಳ ಮುಖ್ಯವಾದಂತದ್ದು. ಮತ್ತ ಆರೋಗ್ಯದ ಕಡೆ ಕೂಡ ನಿಮಗ ಆರೋಗ್ಯ ಅಷ್ಟೇ ಅಲ್ಲ, ಉಳಿದವರ ಆರೋಗ್ಯ ಕೂಡ ಅದರ ಕಡೆನೂ ತಾವು ಗಮನ ಕೊಡ್ತಾ ಇದ್ದೀರಿ. ನಿಮ್ಮಿಂದ ಇನ್ನು ಅನೇಕ ರೈತರಿಗೆ ಒಳ್ಳೆ ಮಾರ್ಗದರ್ಶನ ಆಗಲಿ, ಒಳ್ಳೆ ಶಿಕ್ಷಣ ಸಿಗಲಿ ಅಂತ ಹೇಳಿ ಹಾರೈಸ್ತಾ ಇದ್ದೀವಿ. ಯಾರಾದರೂ ನಿಮ್ ಜೊತೆ ಮಾತಾಡಬೇಕು ಅಂತಂದ್ರ ನೀವು ನಿಮ್ಮ ಮೊಬೈಲ್ ನಂಬರ್ ನ ಹೇಳ್ತೀರಿ? 9883-6615. ಈ ನಂಬರ್ ನನಗೆ ಯಾವಾಗಾದ್ರೂ ಯಾರ ರೈತರು ಮಾಹಿತಿ ಬೇಕಾದ್ರೂ ನನ್ನನ್ನು ಸಂಪರ್ಕಿಸಿ ನನ್ನ ಕಡೆಯಿಂದ ಸಲಹೆಯನ್ನು ಪಡಿಬಹುದು ಸರ್. ಮಲ್ಲಪ್ಪರು ಹೇಳಿದಂತಹ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9882-6615 ಈ ನಂಬರ್ ಅನ್ನ ತಾವು ಸಂಪರ್ಕ ಮಾಡಬಹುದು. ಒಳ್ಳೇದು ಮಲ್ಲಪ್ಪ ಗುಡ್ಲಾ ಅವರ, ಬಹಳ ಸಂತೋಷ ಆಯ್ತು ತಮ್ಮ ಜೊತೆಗೆ ಮಾತಾಡಿ, ತಮ್ಮ ಕೃಷಿಯನ್ನ ಕೃಷಿ ಬಗ್ಗೆ ಕೇಳಿ ಬಹಳ ಸಂತೋಷ ಆಯ್ತು. ವಿಶೇಷವಾಗಿ ಏನು ತಾವು ಪ್ರಯತ್ನಗಳನ್ನ ಮಾಡ್ತಾ ಇದ್ದೀರಿ, ಸಾವಯವ ಕೃಷಿ ಇರಬಹುದು, ಸಿರಿಧಾನ್ಯಗಳನ್ನ ಬೆಳೆಯುವಂತಹದ್ದಿರಬಹುದು, ಅದನ್ನ ಬಳಸುವಂತಹದ್ದಿರಬಹುದು, ಇವೆಲ್ಲ ವಿಷಯಗಳ ಬಗ್ಗೆ ತಾವು ತಮ್ಮ ಅನುಭವಗಳನ್ನ ನಮ್ಮ ಎಲ್ಲ ರೈತರ ಜೊತೆಗೆ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಇದುವರೆಗೂ ತರಕಾರಿ ಮತ್ತು ನಿಂಬೆ ಬೇಸಾಯದಲ್ಲಿನ ಅನುಭವ ಕುರಿತು ಇಂಡಿಯಾ ಪ್ರಗತಿಪರ ರೈತರಾದ ಮಲ್ಲಪ್ಪ ಕೋನಪ್ಪ ಗುಡ್ಲೆ ಅವರೊಂದಿಗೆ ಮಾತುಕತೆ ಕೇಳಿದ್ರಿ. ಇವರನ್ನು ಮಾತನಾಡಿಸಿದವರು ಸೋಮಶೇಖರ್ ಎಸ್ ರೂಳಿ. ಗ್ಯಾರಂಟಿ? ಏನ್ ಗ್ಯಾರಂಟಿ? ಏನ್ ತಮಾಷೆ ಮಾಡ್ತಾರಪ್ಪ? 60 ವರ್ಷ ಕರ್ನಾಟಕನ ನೆಟ್ ಗಭ್ಯವೃದ್ಧಿ ಮಾಡಿದ್ರೆ ಇವತ್ತು ಗ್ಯಾರಂಟಿ ಕೊಡ್ಬೇಕಾಗಿರ್ಲಿಲ್ಲ. ನನ್ ಓಟು ಸುಳ್ಳಿನ ಗ್ಯಾರಂಟಿಗಲ್ಲ, ಮೆಟ್ರೋ, ಹೈವೇ, ಏರ್ಪೋರ್ಟ್, ಸ್ಕೂಲ್ಸ್, ಸ್ಕಿಲ್ ಸೆಂಟರ್ ನ ನೀಡಿದವ್ರಿಗೆ. ನನ್ ಓಟು ಡಬಲ್ ಸ್ಪೀಡ್ಗೆ, ಡಬಲ್ ಬೆನಿಫಿಟ್ಸ್ಗೆ, ಮೋದಿಯವರ ಡಬಲ್ ಇಂಜಿನ್ ಸರ್ಕಾರಕ್ಕೆ. ಈ ಬಾರಿಯ ನಿರ್ಧಾರ ಬಹುಮತ ಬಿಜೆಪಿ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀ ಕ್ಷೇತ್ರದ ಶ್ರೀ ಗುರು ಪರದೇಶಿ ಕೇಂದ್ರ ಸ್ವಾಮೀಜಿಯವರ ಅನಾಥಾಲಯ ಮತ್ತು ಅನಾಥ ಮಕ್ಕಳ ಕುಟೀರದಲ್ಲಿ 1ರಿಂದ PUCವರೆಗೆ ವಿದ್ಯಾಭ್ಯಾಸ ಮಾಡಲು ಉಚಿತ ಶಿಕ್ಷಣ ಹಾಗೂ ಊಟ ವಸತಿ ವ್ಯವಸ್ಥೆ ಇದೆ. ಬಡತನದ ಹಿನ್ನೆಲೆಯ ಪೋಷಕರು ಮಕ್ಕಳನ್ನು ಸೇರಿಸಲು ಸಂಪರ್ಕಿಸಿ 9972622390 ಅಥವಾ 9845450395. पापा हमेशा कहते हैं, या तो भीड़ में खो जाओ या नंबर एक हो जाओ। मुझे नंबर एक बनाने के लिए उन्होंने अपनी ख्वाहिशों को नंबर दो पर रखा, कभी समझौता नहीं किया। आज मैं उनके लिए घर बनवा रहा हूं और अब बारी मेरी है समझौता ना करने की, क्योंकि घर जिंदगी में सिर्फ एक ही बार बनता है। तभी तो सीमेंट भी चुना तो देश का नंबर एक अल्ट्राटेक। घर एक, मौका एक, इसलिए सीमेंट भी देश का नंबर एक अल्ट्राटेक। ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ವಿರೂಪಾಕ್ಷಪ್ಪ, ಬಸಪ್ಪ, ಗುರುಬಣ್ಣವರ್ ಹಾಗೂ ಸಂಗಡಿಗರಿಂದ ಕೋಲಾಟದ ಪದಗಳು. ಕೋಲಾಟದ ಪದವಾ